ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೆ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ, ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಗೆ ಕರೆ ಮಾಡಿ. WHO ವತಿಯಿಂದ ಜನಿತಕ್ಕಾಗಿ ಜಾರಿ. ಕೇಳಿ, ಕಸ್ಟಮರ್ ಕೇರ್ ಇಂದ ಕಾಲ್ ಬಂದಿದೆ. 50,000 ರಿವಾರ್ಡ್ ಪಾಯಿಂಟ್ಸ್ ಅವಧಿ ಮುಗಿಯಲಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿದ್ರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ಅರೆಸ್ಟ್ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರಿ ಹಿಡಿಸ್ತಾರೆ. 4,00,000 ತೋರಿಸ್ತಾರೆ. ನಿನ್ನ ದುಡಿದಾದ ಹಣ ಕಸಿದು ಪೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಂ ಸಹಾಯವಾಣಿ 1930 ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು ತೋರ್ಸು. 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ. ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳಿಸ್ಬಿಟ್ಟೆ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಅರೆ ಯೇ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ? ನಾ ಬಾಸ್, ಸಸ್ತಾ ನಹಿ, ಸಹಿ ಚಾಹಿಯೆ. ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್. ಅಪ್ನಾವ್ ಇಂಡಿಯನ್ ಸ್ಟ್ಯಾಂಡರ್ಡ್. ಜೀ ಹಾ, ಕ್ಯೂಂಕಿ ಸ್ಟ್ಯಾಂಡರ್ಡ್ ಹೈ ತೋ ಭರೋಸಾ ಹೈ. ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೈ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೋ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಕೃಷಿರಂಗದಲ್ಲಿ ಮೊದಲಿಗೆ ಸಮಗ್ರ ಕೃಷಿ ನಿರ್ವಹಣೆ, ಈ ಕುರಿತು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ, ರಾಮನಗೌಡ, ಓದುಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ, ರಾಮನಗೌಡ, ಊದಗೌಡರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ನಾರಾಯಣಗೌಡ, ರಾಮನಗೌಡ, ಓದುಗೌಡರು ನಮ್ಮ ಜೊತೆಗಿದ್ದಾರೆ. ಇವರು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದಾರೆ. ಇದರ ಜೊತೆಗೆ ಇವರು ಉಪಕಸಬುಗಳನ್ನ ಮಾಡ್ತಾ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಹಾಗೂ ಸಾವಯವ ಬೆಲ್ಲ ತಯಾರಿಕೆಯಲ್ಲಿ ತೊಡಗಿಸಿಕೊಂಡು ಪ್ರಗತಿಪರ ರೈತರಾಗಿ ಹೊರಹೊಮ್ಮಿ ಯುವಕರಿಗೆ ಮಾದರಿಯಾಗಿ ಯುವ ರೈತರಾಗಿ ಹೊರಹೊಮ್ಮಿದ್ದಾರೆ. ಇವರನ್ನ ಮಾತನಾಡಿಸ್ತಾ ಕೃಷಿಯ ಬದುಕಿನ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣಂತ. ನಾರಾಯಣಗೌಡ, ರಾಮನಗೌಡ, ಓದುಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಾರಾಯಣಗೌಡ್ರೆ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗಾಗಿ, ನಮ್ಮ ಕೇಳುಗರಿಗಾಗಿ ಮಾಡಿಕೊಡ್ರಲ್ಲ. ನನ್ನ ಹೆಸರು ನಾರಾಯಣಗೌಡ, ರಾಮನಗೌಡ, ಓದುಗೌಡ್ರು. ಬಾಗಲಕೋಟೆ ಡಿಸ್ಟಿಕ್ಟ್, ಬಾದಾಮಿ ತಾಲೂಕು, ನೀಲಗುಂದ ನನ್ನ ಹುಟ್ಟೂರು. ನಾನು ಒಬ್ಬ ರೈತನಾಗಿ ಉಪಕಸಬುಗಳ ಜೊತೆಗೆ ಕೈಗಾರಿಕೆ ಕೆಲಸಗಳನ್ನು ತೊಡಗಿಸಿಕೊಂಡು ಅದರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀನಿ. ನಾರಾಯಣಗೌಡ್ರೆ, ತಮ್ಮ ಒಟ್ಟು ಎಷ್ಟು ಎಕರೆ ಹೊಲ ಇದೆ ತಮಗೆ? ನಮ್ಮ ತಂದೆಯವರದು 4 acres ಜಮೀನಿದೆ. ಹೊಳ್ಳಿ ಅವರ ಬ್ರದರ್ಸ್ ಇದ್ದವ್ರೆಲ್ಲ ಲೀಸ್ ಮಾಡ್ಕೊಂಡು ಒಂದು 15 acres ಜಮೀನು ನಾವು ಉಳುಮೆ ಮಾಡ್ತಾ ಇದ್ದೀವಿ. ಅಂದ್ರೆ ಸ್ವಂತಕ್ಕೆ 4 acres ಇದೆ. ಸ್ವಂತಕ್ಕೆ 4 acres ಇದೆ. ಈಗ ತಮ್ಮ ಹೊಲದಲ್ಲಿ ಏನೇನು ಬೆಳೀತಾ ಇದ್ದೀರಿ ತಾವು? ನಮ್ಮ ಹೊಲದಲ್ಲಿ ಕಬ್ಬು ಬೆಳಿತೀವಿ, ಉಳ್ಳಾಗಡ್ಡೆ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ. ಕಬ್ಬಿಗೆ ಮಹತ್ವ ಜಾಸ್ತಿ ಕೊಡ್ತಾ ಇದೀವಿ ನಾವು. ಯಾಕಂದ್ರೆ ನಮ್ದು ಆರ್ಗ್ಯಾನಿಕ್ ಬೆಲ್ಲದ ಗಾಣ ಇದೆ. ಬೆಲ್ಲದ ಗಾಣ ಇರೋದ್ರಿಂದ ನಮ್ಮ ಮೂಲ ಪೀಕು ನಾವು ಕಬ್ಬಿಗೆ ಮಹತ್ವ ಕೊಡ್ತೀವಿ. ಆಮೇಲೆ ಒಂದ್ ಸ್ವಲ್ಪ ಪೀಕ್ ಬದಲಾವಣೆ ಮಾಡ್ಬೇಕನ್ನೋ ಉದ್ದೇಶದಿಂದ ಉಳ್ಳಾಗಡ್ಡಿ, ಗೋಂಜಾಳ ಅದನ್ನ ಮಾಡ್ತಾ ಬೆಳೆಗಳನ್ನ ಮಾಡ್ತಾ ಇದೀವಿ. ಅಂದ್ರೆ ಈಗ ಮೂಲತಃ ತಾವು ತಮ್ಮ ಹೊಲದಲ್ಲಿ ಕಬ್ಬು ಬೆಳೆಗೆ ಪ್ರಾಶಸ್ತ್ಯವನ್ನ ನೀಡ್ತಾ ಇದೀರಿ. ಹೌದು. ಎಷ್ಟು ಎಕರೆಯಲ್ಲಿ ತಾವು ಕಬ್ಬನ್ನ ಬೆಳೀತಾ ಇದೀರಿ? ಯಾವ ತಳಿಗಳನ್ನ ಯಾವ ತರ ನಾಟಿ ಮಾಡ್ತಾ ಇದೀರಿ? ನಮ್ದು ಮೂಲತಃ 15 acres ನಾವು ವ್ಯವಸಾಯ ಮಾಡೋ ಜಮೀನ್ ಇದೆ ಅಲ್ಲ, ಅದರಲ್ಲಿ ಒಂದು 8-10 acres ನಾವು ಕಬ್ಬಿಗೆ ಸೀಮಿತ ಇಟ್ಕೊಂಡಿರ್ತೀವಿ. ಇನ್ನು 4-5 acres ಏನಾಗುತ್ತೆ, ಒಂದು 3 years ಒಂದ್ಸರಿ ಕಬ್ಬು ತೆಗೆಯುವಂತ ಸಂದರ್ಭ ಬಂದಾಗ ಅವಕ್ಕೆ ನಾವು ಉಳ್ಳಾಗಡ್ಡಿ, ಗೋಂಜಾಳ ಪೀಕ್ಗಳನ್ನು ಚೇಂಜ್ ಮಾಡ್ಬೇಕು. ಭೂಮಿನ ಫಲವತ್ತತೆ ಮಾಡ್ಬೇಕಂದ್ರೆ ಟೈಮ್ ಬೇಕಾಗಿರುತ್ತೆ. ಆ ಟೈಮ್ನಲ್ಲಿ ನಾವು ಈ ಪೀಕ್ಗಳನ್ನ ಹಾಕೊಳ್ತೀವಿ. ಒಂದು 8-10 acres ನಮ್ಮ ಸತತವಾಗಿ ಕಬ್ಬು ಇರುತ್ತೆ. ಅಂದ್ರೆ ತಮ್ದು ಒಟ್ಟಾರೆ ನೀರಾವರಿ ನೀರಾವರಿ ನಮ್ಮದಂತಲ್ಲ, ಬದಾಮಿ ತಾಲೂಕು ನೀರಾವರಿ ಜಾಸ್ತಿ ಇದೆ. ಅದರಲ್ಲಿ ನಮ್ಮೂರಲ್ಲಿ ಒಂದೇ ಎಕರೆ ಇದೆ ಅಂದ್ರೆ ಒಂದು ಬೋರ್ವೆಲ್ ಇರುತ್ತೆ, ನೀರಿದೆ, ಎಲ್ಲದೂ ನೀರಾವರಿನೇ ಇದೆ. ನೀರಿಗೆ ಯಾವುದೇ ರೀತಿ ಕೊರತೆ ಇಲ್ಲ. ಒಟ್ಟಾರೆ ತಮ್ಮ 4 ಎಕರೆ ಹೊಲದ ಜೊತೆಗೆ ಉಳಿದ ಹೊಲಗಳನ್ನ ತಾವು ಲೀಜ್ ಹಾಕೊಂಡು 15 ಎಕರೆ ಹೊಲದಲ್ಲಿ ಕಬ್ಬನ್ನ ಬೆಳೀತಾ ಇದ್ದೀರಿ, ಹಾಗೇನೆ ಸಾವಯವ ಬೆಲ್ಲವನ್ನು ತಾವು ತಯಾರಿಸ್ತೀರಿ. ಹೌದು, ಬಹಳ ಸಂತೋಷ. ಕಬ್ಬಿನ ಜೊತೆಗೆ ಸಮಗ್ರ ಬೇಸಾಯವಾಗಿ ಅಂತರ ಬೇಸಾಯವಾಗಿ ಏನೇನನ್ನ ಮಾಡ್ತಾ ಇದ್ದೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕಬ್ಬು ಅಷ್ಟೇ ಮಾಡೋದ್ರಿಂದ ಏನಾಗುತ್ತೆ, ಸಾಲಿಂದ ಸಾಲಿಗೆ 4 ಫೂಟ್ ಇಂದ 5 ಫೂಟ್ ಸಾಲಿ ಇಟ್ಟಿರ್ತೀವಿ. ಒಂದ ಸಸಿಯಿಂದ ಸಸಿಗೆ 1 ಫೂಟ್ ಇಂದ 1.5 ಫೂಟ್ 2 ಫೂಟ್ ತನ ನಾವು ಸಸಿಯಿಂದ ಸಸಿಗೆ ನಾಟಿ ಮಾಡ್ತಾ ಇರ್ತೀವಿ. ಅದರಲ್ಲಿ 3 ತಿಂಗಳ 4 ತಿಂಗಳ ನಮ್ಗೆ ಗ್ಯಾಪ್ನೆಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ನಾವು ಬೇರೆ ಬೇರೆ ಪೀಕ್ಗಳನ್ನ ಅದಕ್ಕೆ ಅನುಕೂಲ ಆಗುವಂತ ಪೀಕ್ಗಳನ್ನ ಹಾಕಿ ನಾವು ಆರಾಮಾಗಿ ಒಂದು ಪೀಕ್ ತೆಗಿಬಹುದು. ಅದಕ್ಕೆ ನಾವು ಸ್ವೀಟ್ ಕಾರ್ನ್ ಅಂತ ಹಾಕ್ತೀವಿ. 4 ಫೂಟ್ನಲ್ಲಿ 2 ಫೂಟಿಗೆ ಒಂದು ಬೀಳುತ್ತೆ, ಅದರಲ್ಲಿ ಡ್ರಿಪ್ ಲೈನ್ ಮಾಡಿ ಸ್ವೀಟ್ ಕಾರ್ನ್ ಹಾಕ್ತೀವಿ. ಸ್ವೀಟ್ ಕಾರ್ನ್ ಹಾಕೋದು ಯಾಕೆ ಗೊಂಜಾಳಕ್ಕೆ ಹಾಕ್ಬಾರ್ದು ಅಂತಂದ್ರೆ ಗೊಂಜಾಳ 4 ತಿಂಗಳು ಹೋಗುತ್ತೆ, ಕಬ್ಬು ಬೆಳೆಯಕ್ಕೆ ಸರಿಯಾಗಲ್ಲ. ಹಿಂಗಾಗಿ ಸ್ವೀಟ್ ಕಾರ್ನ್ ಹಾಕಿ ಒಂದು 2.5 ತಿಂಗಳು ಹಾರ್ವೆಸ್ಟಿಂಗ್ ಮಾಡ್ತೀವಿ. ಹುಬ್ಳಿ ಮಾರ್ಕೆಟಿಗೆ ಕಳಿಸ್ತೀವಿ ವಶತೆನಿನ, ಅದು ಚೆನ್ನಾಗಿ ಮಾರ್ಕೆಟ್ ಆಗುತ್ತೆ, ನಮ್ಗೆ ಆದಾಯ ಬರುತ್ತೆ. ಇನ್ನೊಂದು ಅದರಿಂದ ನಮ್ಗೆ ಲಾಭದಾಯಕ ಏನಂತಂದ್ರೆ, ಹಸೆ ಮೇವರದಿಂದ ನಾವು ಅದನ್ನ ನಮ್ಮ ಜಾನುವಾರುಗಳಿದಾವ, ನಮ್ದು ಕುರಿ ಸಾಕಾಣಿಕೆ ಇದೆ, ಟಗರು ಸಾಕಾಣಿಕೆ ಇದೆ, ಒಳ್ಳೆ ದನಗಳಿದೆ, ಜವಾರಿ ಆಕಳಗಳಿದಾವ, ಅವಕ್ಕೆ ನಾವು ಅದನ್ನ ಸೈಲೇಜ್ ಮೇವು ಮಾಡಿ ಆ ಮೇವನ್ನ 5-6 ತಿಂಗಳ ತನ ಆ ಮೇವನ್ನ ನಾವು ನಮ್ಮ ದನಗಳಿಗೆ ಹಾಕಿ ನಾವು ಅದನ್ನ ಮೇಯಿಸ್ಕೊಳಕ ನಮ್ಗೆ ಅನುಕೂಲ ಆಗುತ್ತೆ. ಒಂದನೇದು ಇದು ಆಯ್ತು, ಎರಡನೇದು ನಮ್ದು ಆದಾಯ ಆಯ್ತು. ಒಳ್ಳೆ ಅದನ್ನು ಬಿಟ್ರೆ ನೀವು ಸೋಯಾಬೀನ್ ಬೆಳಿಬಹುದು, ಕಡಲೆ ಬೆಳಿಬಹುದು, ಇವೆಲ್ಲ ಸ್ವಲ್ಪ ಸ್ವಲ್ಪ ಟೈಮ್ನಲ್ಲಿ ಒಳ್ಳೆ ಆದಾಯ ಬರುವಂತ ಪೀಕ್ಗಳು. ಈ 3 ತಿಂಗಳು ಆದ್ಮೇಲೆ ನಾವು ಮತ್ತೆ ಕಬ್ಬಿಗೆ ಮಹತ್ವ ಕೊಟ್ಟು ಗಳೆಗಾಡಿ ಮಾಡಿ ಕಬ್ಬನ್ನ ತಕೊಂತೀವಿ. ಕಬ್ಬನ್ನ ಬೆಳಿತಿರಲ್ಲ, ಈಗ ಮಾರುಕಟ್ಟೆಯಲ್ಲಿ ಹೇಗಿದೆ ಅದು? ಮಾರುಕಟ್ಟೆಯಲ್ಲಿ ಇವತ್ತಿನ ದಿನಮಾನದಲ್ಲಿ ರೇಟ್ 3,300 ರೂಪಾಯಿ ಇದೆ. ಆದ್ರೂ ಪರವಾಗಿಲ್ಲ ಈ ವರ್ಷ, ಯಾಕಂದ್ರೆ 3,301 ಟನ್ನಿಗೆ ಅನ್ನಿಸ್ಬಹುದು. ಅಲ್ಲಿ ಅವ್ರು ನಮ್ಮ ರೈತರಿಗೆ ಎಷ್ಟು ಕಷ್ಟ ಇದೆ ಅಂತಂದ್ರೆ, 1 ಎಕರೆ ಉಳುಮೆ ಮಾಡ್ಬೇಕಂತಂದ್ರೆ ಉಳುಮೆ ಮಾಡ್ಲಿಕ್ಕೆ 10-15,000 ಹೋಗುತ್ತೆ. 10-15,000 ಹೋಯ್ತು, ಅದನ್ನ ಹೊಳೆ ಬೀಜ ರೆಡಿ ಮಾಡಿಕೊಂಡು ಅದನ್ನ ಹಾಕ್ಬೇಕಂದ್ರೆ 20-25,000-30,000 ರೂಪಾಯಿ ಒಬ್ಬ ರೈತನಿಗೆ ಕಬ್ಬು ಬೆಳಿಬೇಕಾದ್ರೆ ಆಗುತ್ತೆ. ಹಿಂಗಾಗಿ ನಮಗೆ 3,300 ರೂಪಾಯಿ ರೇಟ್ ಕೊಟ್ಟಿದ್ದಾರೆ ಈ ಸರಿ ಸರ್ಕಾರದವರು. ಅದನ್ನ ನಾವು ಫ್ಯಾಕ್ಟ್ರಿಗೆ ಅಂತೇಳಿ ನಮ್ಮ ಕಬ್ಬುಗಳನ್ನ ಜಾಸ್ತಿ ಇದು ಮಾಡಲ್ಲ. ಈಗ 5 ವರ್ಷ ಆಯ್ತು ನಾನು ಬೆಲ್ಲದ ಗಾಣ ಹಾಕಿ. ಉದ್ದೇಶ ಫ್ಯಾಕ್ಟ್ರಿಗಳ ಸಮಸ್ಯೆಗಳಿಂದ ನಾನು ಗಾಣ ಹಾಕಿದ್ದೀನಿ. ಗಾಣ ಹಾಕಿಬಿಟ್ಟು ಅದನ್ನ ನಾನು 5 ವರ್ಷದಿಂದನೂ ನಾವು ಸತತವಾಗಿ ಬೆಲ್ಲದ ಗಾಣದಲ್ಲಿ ನಮ್ಮ ಕಬ್ಬು ನುರಿಸಿ ನಾವು ಬೆಲ್ಲ ಮಾಡ್ತಾ ಇದ್ದೀವಿ. ಬೆಲ್ಲ ಮಾಡಿ ಎಲ್ಲಾ ಜನಕ್ಕೂ ನಾವು ರಾಸಾಯನಿಕ ಮುಕ್ತ ಬೆಲ್ಲನ ನಾವು ತಲುಪಿಸ್ಬೇಕು ಅಂತೇಳಿ ಅದನ್ನ ನಾವು ತಲುಪಿಸ್ತಾ ಇದ್ದೀವಿ. ಸತತ ಪ್ರಯತ್ನದಲ್ಲಿ ಇದೇವಿ ನಾವು. ಈಗ ಎಷ್ಟು 1 ಕೆಜಿಗೆ ಎಷ್ಟು ಮಾಡ್ತಾ ಇದ್ರಿ? 1 ಕೆಜಿ ಬೆಲ್ಲಕ್ಕೆ 60 ರೂಪಾಯಿ ರೇಟ್ ಇದೆ. ಬೇರೆದವರೆಲ್ಲ ಬೇರೆ ಬೇರೆ ರೇಟ್ ಇರುತ್ತೆ. ನಾವು ನಮ್ದೇ ಕಬ್ಬು, ನಮಗೆ ಮಾರ್ಜಿನ್ ಜಾಸ್ತಿ ಬೇಕಾಗಿಲ್ಲ, ಎಕ್ಸ್ಪೆಕ್ಟ್ ಮಾಡೋದು ನಾವು ಅದರಿಂದ ಹೋಗಲ್ಲ, ಕಮರ್ಷಿಯಲ್ ಆಗಿ ಮಾಡ್ತಾ ಇಲ್ಲ. ಇದನ್ನ 100 ರೂಪಾಯಿ ಕೊಟ್ರೆ ಅದನ್ನ ತಿನ್ನೋ ಜನನೇ ಬೇರೆ ಇರ್ತಾರೆ. ಎಲ್ಲಾ ಜನಕ್ಕೂ 100-200 ಕೊಟ್ಟು ತಿನ್ನುವಂತ ಶಕ್ತಿ ಇರಲ್ಲ. ಹಂಗಾಗಿ ನಾವು ಒಂದು ಮಿನಿಮಮ್ 60 ರೂಪಾಯಿ ರೇಟ್ ಇಟ್ಟಿದ್ದೀವಿ. ಸಣ್ಣವರಿರ್ಲಿ ದೊಡ್ಡವರಿರ್ಲಿ ಎಲ್ಲಾ ಜನನು ನಮ್ಮ ಬೆಲ್ಲನ ಯೂಸ್ ಮಾಡ್ತಾ ಇದ್ದಾರೆ. ಈಗ ತಮ್ದು ಒಟ್ಟು ಈ ಹೊಲದಲ್ಲಿ ಹೌದು ಎಷ್ಟು ಟನ್ ಅನ್ನ ಕಬ್ಬು ಬೆಳೀತಾ ಇದ್ದೀರಿ? 1 ವರ್ಷಕ್ಕೆ 500 ಟನ್ ತನ ಕಬ್ಬು ನಾವು ಬೆಳೀತಾ ಇದೀವಿ. ಫಸ್ಟ್ ಗೆ ಏನಾಯ್ತು, ನಮ್ದು ಗಾಣ ಮಾಡಿದ ತಕ್ಷಣ ನಮ್ಮ ಕಬ್ಬನ್ನ ಅಷ್ಟೇ ನಾವು ಮಾಡ್ಕೊಂಡು ಸೈಡ್ ಬರ್ತಿದ್ವಿ. ಇವಾಗ ಬೇರೆ ರೈತರು ಏನ್ ಮಾಡಿದ್ದಾರೆ, ಈಗ ಈ ತರ ಮಾಡಿದ್ದಾರೆ ಗೌಡ್ರು, ಗಾಣ ಮಾಡಿದ್ದಾರೆ, ಈ ತರ ಕೆಮಿಕಲ್ ರೈತ ಬೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲಾ ಜನಕ್ಕೂ ಮೆಸೇಜ್ ಕೊಟ್ಮೇಲೆ ಎಲ್ಲಾ ಜನನು ಬಂದು ನಮ್ಮ ಗಾಣಕ್ಕೆ ಬಂದು ತಾವು ಕಬ್ಬು ತಗೊಂಬಂದು ಅದನ್ನ ಬಾಡಿಗೆ ರೂಪದಲ್ಲಿ ಕೊಟ್ಟು 1 ವರ್ಷಕ್ಕಾಗುವಷ್ಟು ಬೆಲ್ಲನ ಅವ್ರು ತಯಾರು ಮಾಡ್ಕೊಂಡು ತಮ್ಮ ಮನೆಯಲ್ಲಿ ರೆಡಿ ಮಾಡ್ಕೊಂಡು ಅವರೇ ತಿಂತಾ ಇದಾರೆ. ಹಂಗಾಗಿ ಅದು ಒಂದು ಸಪೋರ್ಟ್ ಆಗಿದೆ. ಯಾಕಂದ್ರೆ ಜನರಿಗೆ ಒಳ್ಳೆಯ ಫುಡ್ ನಾನು ಅವ್ರು ತಗೊಂಡು ಹೋಗ್ತಾ ಇದಾರೆ ಅನ್ನೋದು ಒಂದು ಖುಷಿ ಹೊಂದಿದೆ. ಹೊಳೆ ನನ್ನ ಗಾಣನು ನಡೀತಾ ಇದೆ. ಹಂಗಾಗಿ 1-2 ವರ್ಷ ಆಯ್ತು, ನಾನು 1/2 ಕಬ್ಬನ್ನ ನಾನು ಫ್ಯಾಕ್ಟ್ರಿ ಕೊಡ್ತೀನಿ, 1/2 ಕಬ್ಬನ್ನ ನಾನು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಗಾಣ ಹಾಕ್ಲಿಕ್ಕೆ ತಾವು ಸರ್ಕಾರದಿಂದ ಯಾವ್ದಾದ್ರು ಯೋಜನೆ ಅಡಿಯಲ್ಲಿ ಗಾಣವನ್ನ ಹಾಕಿದ್ರು, ಯಾವ ತರ ಮಾಡಿದ್ರು? ಹೌದು, ನಾನು ಸರ್ಕಾರದ ಸಲಹೆಗಳನ್ನ ತಗೊಂಡು ಹೊಳೆ ಸರ್ಕಾರದ ಅನುದಾನಗಳನ್ನ ಎಲ್ಲಾನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಬಟ್ ಇದನ್ನ ಮಾಡ್ಬೇಕಂತಂದ್ರೆ ಯುವ ರೈತರೇ ಬೇಕು. ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಈಗಿನ ರೈತರಿಗೆ ಅದನ್ನ ಮಾಡಿಕೊಂಡು ಮುಂದುವರೆದ್ರೇನೆ ಚೆನ್ನಾಗಿರುತ್ತೆ. ಅಲ್ಲಿ ಇದನ್ನ ನಾನು ಸಬ್ಸಿಡಿನ ಮಾಡ್ಕೊಂಡಿದ್ದೀನಿ. ಇವಾಗ ಸರ್ಕಾರದಿಂದ ಸುಮಾರು ಇದು ಗಾಣಕ್ಕಂತೆಲ್ಲ ಎಲ್ಲಾ ಕೈಗಾರಿಕೆ ಉದ್ಯಮಗಳಿಗಾಯ್ತು, ಅಗ್ರಿಕಲ್ಚರ್ಗಾಯ್ತು, ಎಲ್ಲಾ ಸಾಕಾಣಿಕೆಗಳಿಗಾಯ್ತು, ಎಲ್ಲದಕ್ಕೂ ಸಬ್ಸಿಡಿ ಇದೆ. ಅದು ಇವತ್ತೇ ಬರಲಿ, ನಮ್ಗೆ ನಾಳೆ ಬರಲಿ, ಪೇಷನ್ಸ್ ಇರಬೇಕು ಫಸ್ಟ್ಗೆ. ಯಾಕಂದ್ರೆ ಈಗ ನಾನೊಬ್ಬ 4 ಎಕರೆ ಜಮೀನು ಅವನು, ನಮ್ಮ ತಂದೆ ಇದು 4 ಎಕರೆ ಜಮೀನು ಅಂತದ್ರೂ ನಾನು 50-55 ಲಕ್ಷ ಕೊಟ್ಟು ಒಂದು ಗಾಣ ಹಾಕಿದ್ದೀನಿ ಅಂತಂದ್ರೆ ನಮ್ಮ ರೈತರಿಗೆ ಯಾಕೆ ಮಾಡೋಕ್ಕಾಗಲ್ಲ? ನಾನು ನಿಮ್ಮ ತರನೇ ಒಬ್ಬ ರೈತ, ಮತ್ತೆ ಇಷ್ಟು ಮಾಡಿದ್ದೀನಿ ಅಂತಂದ್ರೆ ಇದಕ್ಕೆ 10 ಎಕರೆ ಬೇಕು, 20 ಎಕರೆ ಬೇಕು, 1 ಎಕರೆ ಜಮೀನು ಇದ್ರೂ ಮಾಡಬಹುದು, 100 ಎಕರೆ ಜಮೀನು ಇದ್ದವನು ಮಾಡಬಹುದು. ಅದಕ್ಕೆ ನಮ್ಮ ರೈತರಿಗೆ ಒಂದ್ ಸ್ವಲ್ಪ ತಾಳ್ಮೆ ಬೇಕು, ಮೊದಲು ಮನಸ್ಸು ಬೇಕು, ಮನಸ್ಸಿದ್ದಲ್ಲಿ ಮಾರ್ಗ. ಹೌದು, ಯಾಕಂದ್ರೆ ಸರ್ಕಾರಗಳಿಂದ ಸೌಲಭ್ಯಗಳು ಜಾಸ್ತಿ ಇದಾವ. ಗೌಡ್ರ ಗಾಣ ಹಾಕಿದ್ದಾರೆ, ಗಾಣನೇ ಚೂಸ್ ಮಾಡಬೇಡಿ. ನಿಮ್ಗೆ ಸುಮಾರು ಬೇರೆ ಬೇರೆ ಕೆಲಸಗಳಿದಾವ, ಎಲ್ಲದರಲ್ಲೂ ಸಬ್ಸಿಡಿ ಇದೆ. ಒಳ್ಳೆ ನಿಮ್ಗೆ ಏನಾಗುತ್ತೆ, ಈಗ ತಾವು ಗಾಣ ಹಾಕಿದಿರಲ್ಲ, ಇದಕ್ಕೆ ಎಷ್ಟು ಸಬ್ಸಿಡಿ ಸಿಕ್ತದೆ ತಮಗೆ? ನನಗೆ ಒಂದು ಇದಕ್ಕೆ 7-7.5 ಲಕ್ಷ ರೂಪಾಯಿ ಸಬ್ಸಿಡಿ ಸಿಕ್ಕಿದೆ. ಯಾವ ತರ ಅಪ್ರೋಚ್ ಮಾಡಿದ್ರಿ ಇದನ್ನ? ನಾನು ಅದನ್ನ ಸಣ್ಣ ಕೈಗಾರಿಕಾ ಉದ್ಯಮಿ ಅಂತೇಳಿ ನಾನು ಹಾಕೊಂಡಿದ್ದೆ. ಅದರಲ್ಲಿ ಸಬ್ಸಿಡಿ ನಂದು ಫಸ್ಟ್ಗೆ ಎಲ್ಲ ಅಪ್ಲೈ ಮಾಡಿ ಮಾಡಿದ್ದೀನಿ, ದುಡ್ಡು ಹಾಕಿದ್ದೀನಿ, ಲೋನು ಸ್ಯಾಂಕ್ಷನ್ ಆಗಿದೆ. ನಮ್ಮ ಬ್ಯಾಂಕಿನ ಜೊತೆ ರಿಲೇಷನ್ ಇರೋದ್ರಿಂದ ಲೋನ್ ಕೊಟ್ಟರು, ಅದಕ್ಕೆ ಏನು ತೊಂದರೆ ಆಗಲಿಲ್ಲ. ಲೋನ್ ಕೊಟ್ಟು ಅದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೆ. ಅದನ್ನು 3-4 ವರ್ಷದ ನಂತರ ನಮ್ಗೆ ಸಬ್ಸಿಡಿ ಸಿಗುತ್ತೆ. ನೀವು ಸಬ್ಸಿಡಿ ಆಗಿದೆ ಅಂತೇಳಿ ಸಬ್ಸಿಡಿ ತಗೊಳ್ಳೋಗೋಸ್ಕರ ಸರ್ಕಾರಗಳನ್ನು ಉಪಯೋಗ ಮಾಡ್ಕೊಳಕ್ ಹೋದ್ರೆ ಸರ್ಕಾರನೂ ಆ ಸಹಾಯ ಕೊಡೋಲ್ಲ. ನೀವು ಅದನ್ನು ಮಾಡಿ ಉದ್ಯಮೆಯನ್ನು ಒಂದು ಗಾತ್ರಕ್ಕೆ ಬೆಳೆಸಿ ನೀವು ಸಕ್ಸಸ್ ಆಗಿ ಅದನ್ನು ಸಕ್ಸಸ್ ಮಾಡಿದಾಗ ಮಾತ್ರ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. ಅದಕ್ಕೆ ಸಬ್ಸಿಡಿ ತಗೋಬೇಕು ಅಂತ ಹೇಳಿ ಮಾಡೋರು ಯಾರು ಈ ಇದಕ್ಕೆ ಕೈ ಹಾಕೋಬೇಡಿ. ನಾನು ಒಂದು ಉದ್ಯಮೆ ಮಾಡಬೇಕು, ಒಂದು ಯಾವ್ದು ಸಣ್ಣದಾಗಲಿ ದೊಡ್ಡದಾಗಲಿ ಕೆಲಸ ಮಾಡಿ ಸಕ್ಸಸ್ ಆಗಬೇಕು ಅನ್ನೋನ್ ಮಾತ್ರ ಇದನ್ನ ಮಾಡ್ರಿ. ಅದು ಹೇಳಕ್ ಇಷ್ಟಪಡ್ತೀನಿ. ತಾವು ಕೃಷಿಯಲ್ಲಿ ಉದ್ಯಮಿಯಾಗಿ ಹೊರಹೊಮ್ಮಿದ್ದೀರಿ, ಬಹಳ ಸಂತೋಷ. ಬೆಲ್ಲವನ್ನ ತಯಾರಿಸಲಿಕ್ಕೆ ತಾವೇನು ಗಾಣ ಹಾಕೊಂಡಿದ್ದೀರಲ್ಲ, ಈಗ ತಾವು ಬೆಳೆದಂತ ಕಬ್ಬುಗಳನ್ನ ಅಲ್ಲಿ ಬೆಲ್ಲವನ್ನ ತಯಾರಿಸಲಿಕ್ಕೆ ಉಪಯೋಗ ಮಾಡಿಕೊಂಡು ನಂತರದ ಇತರೆ ರೈತರಿಗೂ ಸಹ ತಮ್ಮ ಗಾಣವನ್ನ ಉಪಯೋಗಿಸ್ಲಿಕ್ಕೆ ತಾವು ಕೊಡ್ತಾ ಇದ್ದೀರಿ, ಯಾವ ರೀತಿ ಬೇರೆ ರೈತರಿಗೆ ಅದನ್ನ ಅನುಕೂಲ ಮಾಡಿಕೊಟ್ಟಿದ್ದೀರಿ? ನಾನು ಒಂದು ಪ್ರೊಡಕ್ಷನ್ ತೆಗಿತೀವಿ, ಒಂದು ಪ್ರೊಡಕ್ಷನ್ ಅಂತೀವಿ, ಆ ಪ್ರೊಡಕ್ಷನ್ ಗೆ 2 ಟನ್ ಕಬ್ ಕ್ರಷಿಂಗ್ ಆಗುತ್ತೆ. 2 ಟನ್ ಕಬ್ ಕ್ರಷಿಂಗ್ ಆದ್ರೆ ಅದಕ್ಕೆ 200 ಕೆಜಿಯಿಂದ 220 ಕೆಜಿ ತನಕ ಬೆಲ್ಲ ಬರುತ್ತೆ. ಅದು 220 ಕೆಜಿ ತನಕ ಬೆಲ್ಲ ಬರುತ್ತೆ. ಒಬ್ಬ ರೈತ ಅದನ್ನ ಕಬ್ ತಗೊಂಬಂದು ನಮ್ ಗಾಣದ ಮುಂದೆ ಡೌನ್ ಮಾಡಿದ್ರೆ ಲೇಬರ್ ತಗೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಲ್ಲ ಕ್ರಷಿಂಗ್ ಮಾಡಿ ಬೆಲ್ಲ ರೆಡಿ ಮಾಡಿಕೊಂಡು ಕವರ್ ಹಾಕಿ ಕೊಡುತ್ತನ್ನು ನಂದೇ ಜವಾಬ್ದಾರಿ ಇರೋದು. ಅಷ್ಟು ಮಾಡಿ ನಾನು ಒಂದು ಆ ಪ್ರೊಡಕ್ಷನ್ ಗೆ 4,000 ರೂಪಾಯಿ ನಾನು ಬಾಡಿಗೆ ಅಂತ ತಗೊಂತೀನಿ. ಅದೆಲ್ಲ ನಾನು ಕೆಲಸ ಮಾಡ್ಕೊಡ್ಲಿಕ್ಕೆ 4,000 ರೂಪಾಯಿ ಅಂತ ತಗೊಂತೀನಿ. ಬಟ್ ಆ ಕಬ್ ನಾನು ಖರೀದಿ ಮಾಡಿಕೊಂಡು ಅದನ್ನ ಬೆಲ್ಲ ನಾನೇ ರೆಡಿ ಮಾಡಿಕೊಂಡು ಅದನ್ನ ನಾನು ಮಾರ್ಕೆಟಿಂಗ್ ಕಳಿಸಿದ್ರೆ ನಾನು 4,000 ತಗೊಳ್ಳೋದ್ರಲ್ಲಿ 6,000 ನನಗೆ ಬೆನಿಫಿಟ್ ಸಿಗುತ್ತೆ. 6,000 ಬೆನಿಫಿಟ್ ಸಿಗುತ್ತೆ. ನಮ್ಮ ರೈತರಿಗೆ ಹೊರೆ ಆಗಬಾರ್ದು. ನಾನು ಒಬ್ಬ ರೈತ, ಈ ಉದ್ಯಮಿ ಮಾಡ್ತಾ ಇದ್ದೀನಿ ಅನ್ನೋಕಿನ ಬಿಫೋರ್ ಆಗಿ ನಾನು ಒಬ್ಬ ರೈತ, ಎಲ್ಲಾ ರೈತರಿಗೂ ಇದು ಮುಟ್ಟಬೇಕು. ನನ್ನ ಎಕ್ಸ್ಪೆಕ್ಟೇಷನ್ ನನ್ನ ಎಲ್ಲ ತೆಗೆದು ನನಗೊಂದು ಸ್ವಲ್ಪ ಬದುಕಾದ್ರೆ ಸಾಕು ಅನ್ನೋ ಉದ್ದೇಶಕ್ಕೆ ಒಂದು ಪ್ರೊಡಕ್ಷನ್ ಇಂದ 1,500 ಉಳಿದ್ರೆ ಸಾಕು ನನಗೆ, 2,000 ನಾನು ಮಾರ್ಜಿನ್ ತಗೊಳ್ಳೋದು ಬೇಡ, ಇದು ರೈತರಿಗೆ ಲಾಭ ಆಗಲಿ, ರೈತರದೇ ಕಬ್ಬು ರೈತರದೇ ಗಾನ ರೈತರಿಗೆ ಲಾಭ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟೇ ರೇಟ್ ಇಟ್ಟು ನಾನು ಕೊಡ್ತಾ ಇದ್ದೀನಿ. ನಾನು ಬೆಲ್ಲ ಖರೀದಿ ಮಾಡ್ತಾ ಇಲ್ಲ, ರೈತರಿಗೆ ಕೊಡ್ತಾ ಇದ್ದೀನಿ. ಅವ್ರು 1 ವರ್ಷ ಆಗುವವರೆಗೂ ಅದೇ ಬೆಲ್ಲನ ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಇಯರ್ ಬರ್ತಾ ಇದೆ ಕಬ್ ತಗೊಂಡ್ಬಂದ್ರು ಇನ್ನೂ 2 ಪೆಂಟಿ ಬೆಲ್ಲ ಇದೆ ಗೌಡ್ರೆ ನಮ್ಮ ಮನೆಯಲ್ಲಿ ಅಂತ ಹೇಳಿ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಬಹಳ ಸಂತೋಷ. ಈಗ ನಾರಾಯಣ್ ಗೌಡ್ರೆ, ತಾವು ಸಾವಯವ ಬೆಲ್ಲವನ್ನು ತಯಾರು ಮಾಡ್ತಾ ಇದ್ದೀರಿ, ಈ ಸಾವಯವ ಬೆಲ್ಲ ತಯಾರು ಮಾಡುವಾಗ ಏನೇನು ಬಳಸ್ತೀರಿ ಅದರಲ್ಲಿ? ನಾವು ಇದರಲ್ಲಿ ಸುಣ್ಣ ಹಾಕ್ತೀವಿ. ಸುಣ್ಣ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಬೆಲ್ಲ ಗಟ್ಟಿ ಆಗುತ್ತೆ. ಸುಣ್ಣ ಬೇಕೇ ಬೇಕು. ಒಳ್ಳೆ ಎಣ್ಣೆ ಹಾಕ್ತೀವಿ. ಒಳ್ಳೆ ಎಣ್ಣೆಯಿಂದ ಸುಣ್ಣ ಹಾಕ್ಬೇಕು. ಬೆಂಡಿ ರಸ ಹಾಕ್ಬೇಕು. ಬೆಂಡಿ ರಸ ಹಾಕೋದ್ರಿಂದ ಎಲ್ಲ ಹೊಲಸುಗಳ ಮೇಲೆ ಬರುತ್ತೆ. ಅದಕ್ಕೆ ಯಾವ್ದು ಕೆಮಿಕಲ್ ಗಳು ಯೂಸ್ ಮಾಡಬಾರ್ದು. ಬೆಂಡೆ ರಸ ಹಾಕಿ ಹೊಲಸ್ ತೆಗಿಬೇಕು. ಮೊಲಸಸ್ ತೆಗೆದು ಅದನ್ನ ಬೆಂಡೆ ರಸ ಯಾವ ತರ ಮಾಡ್ಕೊಂಡಿರ್ತೀವಿ? ಬೆಂಡೆ ಗಿಡ ಇರುತ್ತೆ. ನಾವು ತರಕಾರಿಗೆ ಅದನ್ನ ಬೆಂಡೆಕಾಯಿ ಯೂಸ್ನು ಮಾಡಬಹುದು. ಅದನ್ನ ಗಿಡನ ರಸ ಮಾಡಿ ಅದನ್ನ ರಸ ತೆಗೆದ್ಬಿಟ್ಟು ಆ ಪ್ರೊಡಕ್ಷನ್ ಅಲ್ಲಿ ಮಾಡ್ಬೇಕಂತಂದ್ರೆ ಪ್ರೊಸೀಜರ್ ಇರುತ್ತೆ. ಅದರಲ್ಲಿ ಹಾಕಿ ಹಾಕಿ ಅದನ್ನ ಅಷ್ಟು ಹೊಲಸ್ ತೆಗಿಬೇಕು. ತೆಗೆದ್ಮೇಲೆ ಅದನ್ನ ಕುದಲಿಕ್ ಬಿಡ್ತೀವಿ. ಲಾಸ್ಟಿಗೆ ಪ್ರೊಡಕ್ಷನ್ ಇಳುವ ಮುಂದೆ ಒಳ್ಳೆ ಎಣ್ಣೆ ಬೇಕಾಗುತ್ತೆ. ಒಳ್ಳೆ ಎಣ್ಣೆ ಯೂಸ್ ಮಾಡ್ತೇವೆ. ನಾವು ಈ 3 ಅದಕ್ಕೆ ಯೂಸ್ ಮಾಡಿಬಿಟ್ಟು ನಾವು ಬೆಲ್ಲ ತಗೋ. ಒಂದು ಪ್ರೊಡಕ್ಷನ್ ಬೆಲ್ಲವನ್ನ ತಯಾರು ಮಾಡಬೇಕಾದ್ರೆ ಎಷ್ಟು ಸುಣ್ಣವನ್ನು ಬಳಸ್ತೀರಿ, ಎಷ್ಟು ಒಳ್ಳೆ? 250 ಕೆಜಿ ತನಕ ಸುಣ್ಣ ಬೆಳೆಸ್ತೀವಿ. ಸುಣ್ಣ ಏನಂದ್ರೆ ಆರೋಗ್ಯಕ್ಕೆ ಯಾವ್ದು ಹಾನಿಕರ ಅಲ್ಲ, ಒಳ್ಳೆಯದು. ಯಾಕಂದ್ರೆ ಅಷ್ಟು ಶಕ್ತಿ ಸುಣ್ಣದಲ್ಲಿ ಇರುತ್ತೆ, ಯಾವ್ದು ತೊಂದರೆ ಇಲ್ಲ. ಒಂದು 250 ಗ್ರಾಮ್ ತನಕ ಸುಣ್ಣ ಬೆಳೆಸ್ತೀವಿ. 100 ml ತನ ಒಳ್ಳೆ ಎಣ್ಣೆ ಬೆಳೆಸ್ತೀವಿ. ಬೆಂಡಿ ರಸ 1/2 ಲೀಟರ್ 1 ಲೀಟರ್ ತನ ಅದನ್ನ ನೀರಿನಲ್ಲಿ ಮಿಕ್ಸ್ ಮಾಡಿ ತಗೊಂಡಿರ್ತೀವಿ. ಅದ ರಸ ತೆಗಿಬೇಕಂದ್ರೆ ನೀರು ಮಿಕ್ಸ್ ಮಾಡಿ ಆ 1 ಲೀಟರ್ ನೀರು ತರನು ತಗೊಂಡು ಅದನ್ನ ಅದರಲ್ಲಿ ಸ್ಲೋ ಮೂಮೆಂಟ್ ನಲ್ಲಿ ಹಾಕ್ತಾ ನಾವು ಅದನ್ನ ಹೊಲಸುಗಳನ್ನು ತೆಗಿತೀವಿ. ಈ ವೇಸ್ಟೇಜ್ಗಳನ್ನ ಯಾವ ತರ ಮ್ಯಾನೇಜ್ ಮಾಡ್ತೀರಿ? ವೇಸ್ಟೇಜ್ಗಳನ್ನ ಮ್ಯಾನೇಜ್ ಅಂತಂದ್ರೆ ನಾವು ಶುಗರ್ ಫ್ಯಾಕ್ಟ್ರಿ ಅವ್ರ ತರ ಬೇರೆಯವರಿಗೆ ಅದಕ್ಕೆ ಮೊಲೈಸಸ್ ಅದು ಇದು ಅಂತ ಕೊಡಕ್ ಹೋಗಲ್ಲ. ಅದ್ರಲ್ಲಿ ನಮ್ಗೆ ಮಾರ್ಜಿನ್ ಇದೆ ಅಂದ್ರೂ ಕೊಡಕ್ ಹೋಗಲ್ಲ. ಯಾಕಂದ್ರೆ ನಾವು ಇಷ್ಟೆಲ್ಲ ಮಾಡ್ತಾ ಇದೆ ಅಂದ್ರೂ ನಾವು ಬದುಕಬೇಕು, ನಮ್ಮ ಜೊತೆಗೆ ನಮ್ಮ ಜಮೀನು ಬದುಕಬೇಕು. ಫಸ್ಟ್ ಜಮೀನು ಬದುಕಬೇಕಂದ್ರೆ ನಾವು ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದಿಲ್ಲ. ಎಲ್ಲವನ್ನೂ ನಾವು ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದರಲ್ಲೇ ಮಾಡ್ತೀವಿ. ಆರ್ಗ್ಯಾನಿಕ್ ನಲ್ಲಿ ಮಾಡ್ತೀವಿ ಅಂತಂದ್ರೆ ನಾವು ಯಾವುದು ಗೊಬ್ಬರಗಳನ್ನ ಖರೀದಿ ಮಾಡ್ಕೊಂಡ್ ಬರಲ್ಲ. ಒಳ್ಳೇದು, ನಾನು ಯಾವ್ದು ಗೊಬ್ಬರಗಳು ಖರೀದಿ ಮಾಡ್ಕೊಂಡ್ ಬರಲ್ಲ. ಮೊಲೈಸಸ್ ಬಂದಿರುತ್ತೆ, ನಾನು ವೇಸ್ಟೇಜ್ ಮೇಲೆ ಬಂದಿರುತ್ತೆ, ಕಬ್ಬಿನ ರೌದಿ ಬಂದಿರುತ್ತೆ, ವೇಸ್ಟೇಜ್ ಸಣ್ಣ ಸಿಪ್ಪಿ ಬಂದಿರುತ್ತೆ. ಇದ್ರ ಜೊತೆಗೆ ಇನ್ನೊಂದು ಹೇಳಿಕೆ ಇಷ್ಟಪಡ್ತೀನಿ, ನಂದು ಟಗರ್ ಸಾಕಾಣಿಕೆ ಇದೆ. ಒಂದು ಗಾಣದಲ್ಲಿ ಅದು ಟಗರ್ ಸಾಕಾಣಿಕೆ ಇದೆ. ಆ ಟಗರ್ ಸಾಕಾಣಿಕೆ ವೇಸ್ಟ್ ಗೊಬ್ಬರ ಬರುತ್ತೆ, ಒಳ್ಳೆ ಆಕಳುಗಳಿದಾವೆ, ಅದೆಲ್ಲ ವೇಸ್ಟ್ ತೆಗೆದ್ಬಿಟ್ಟು ನಾನು ತಿಪ್ಪಿಗೆ ಕಲೆಕ್ಟ್ ಮಾಡ್ತೀನಿ. ಒಳ್ಳೆ ಗೊಬ್ಬರ ಗ್ಯಾಸ್ ಇದೆ, ಗೊಬ್ಬರ ಗ್ಯಾಸ್ ಕನ್ನ ಎಲ್ಲರೂ ಕಟ್ಟಿಸಿ ಅದನ್ನೆಲ್ಲ ಹಾಳು ಮಾಡಿದಾರೆ. ನಾನು ಇನ್ನೂವರೆಗೂ ಹಾಳಾಗಿಲ್ಲ, 5-6 ವರ್ಷ ಆಗಿದೆ. ನಾನು ಅದನ್ನೇ ಯೂಸ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಯಾವುದೇ ತರ ಗ್ಯಾಸ್ಗಳು ಯೂಸ್ ಮಾಡಲ್ಲ. ಇನ್ನೂವರೆಗೂ ನಾನು ಗೊಬ್ಬರ ಗ್ಯಾಸ್ ಮೇಲೆ ಅಡಿಗೆ ಮಾಡ್ತೀನಿ. ಜವಾರಿ ಆಕಳ ಹಾಲನ್ನೇ ಯೂಸ್ ಮಾಡ್ತೀವಿ. ಹೊಳಿ ಇದು ಎಲ್ಲಾದ್ರೂ ರಾಸಾಯನಿಕ ಇಲ್ಲ, ಆರ್ಗ್ಯಾನಿಕ್ ಗೊಬ್ಬರನು ಯಾವ ಮಾರ್ಕೆಟ್ ನಿಂದ ಖರೀದಿ ಮಾಡಲ್ಲ. ಯಾಕಂದ್ರೆ ಇದನ್ನೆಲ್ಲಾನು ರೆಡಿ ಮಾಡಿ ಒಂದು 20-12 ತಿಪ್ಪೆ ಉಂಡೆ ಮಾಡಿದೀನಿ. ಒಂದು 5 ಫೂಟ್ ತೆಗ್ಗಿದೆ. ಅದರಲ್ಲಿ ಗೊಬ್ಬರನ ಒಂದು 50 ಟ್ಯಾಕ್ಟರ್ ಗೊಬ್ಬರನ 1 ವರ್ಷಕ್ಕೆ ನಾನು ಸ್ಟಾಕ್ ಮಾಡ್ಕೊಂತೀನಿ. ಎಲ್ಲ ಒಂದು ಸರಿ ರೌದಿ ಹಾಕೋದು, ಒಂದ್ಸರಿ ಮೆಳೆ ಹಾಕೋದು, ಒಂದ್ಸರಿ ಅದ್ರ ಕುರಿ ಗೊಬ್ಬರ ಹಾಕೋದು, ಹಾಕಿರೋ ಗೊಬ್ಬರ ರೆಡಿ ಮಾಡಿದ್ವಿ. ಒಂದು 50-60 ಟ್ರ್ಯಾಕ್ಟರ್ ಗೊಬ್ಬರನ ನಾವೇ ರೆಡಿ ಮಾಡ್ಕೊಂಡು ನಮ್ಮ ಜಮೀನಿಗೆ ನಾವೇ ಸ್ವಂತ ಯೂಸ್ ಮಾಡ್ಕೊಂತೀವಿ. ಅದರಿಂದ ನನಗೆ ರಾಸಾಯನಿಕ ಗೊಬ್ಬರ ತೊಗೊಂಬರೋದ್ರಲ್ಲಿ ಒಂದು 15 ಎಕರೆ ರೆಡಿ ಮಾಡ್ಬೇಕಂದ್ರೆ ಒಬ್ಬ ರೈತ 3-4 ಲಕ್ಷ ರೂಪಾಯಿ ಗೊಬ್ಬರಕ್ಕೆ ಹಾಕ್ಬೇಕು ಒಂದೇದು, ಅದು ನನಗೆ ಮೈನಸ್. ಹೊಳೆ ಆರ್ಗ್ಯಾನಿಕ್ ಮಾಡ್ಬೇಕಂದ್ರೆ ಬೇರೆ ಥರ ಯಾವುದೋ ಥರ ಮಾರ್ಕೆಟ್ನಿಂದ ತೊಗೊಂಬರಲ್ಲ, ನನಗೆ ಯಾವ್ದ್ರ ಮೇಲೂ ಇಷ್ಟ ಇಲ್ಲ. ನನ್ನ ಹತ್ರನ ಎಲ್ಲ ಇರುವಾಗ ನಾನು ರೆಡಿ ಮಾಡ್ಕೊಳಕ್ ನನಗೇನಾಗಿದೆ, ನಾನೇ ರೆಡಿ ಮಾಡ್ಕೊಂತೀನಿ. ನಮ್ಮ ಯುವಕರು ಇದನ್ನ ಫಸ್ಟ್ ಕಲಿಬೇಕು. ಹಿಂಗೆ ಇದೆ ರೈತನಿಗೆ ಅಂತ ಈಗ ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ, ಮಾರ್ಕೆಟ್ಗೆ ಹೋದ ತಕ್ಷಣ ಸಿಕ್ಬಿಡುತ್ತೆ, ತೊಗೊಂಬಂದು ಅದನ್ನ ಹಾಕ್ಬಿಡ್ತಾರೆ, ಹಾಕಿ ಬೆಳೆಯೋಕೆ ಯೂಸ್ ಮಾಡ್ತಾರೆ. ಹಂಗೆ ಮಾಡಕ್ ಹೋಗ್ಬೇಡಿ. ನಮ್ಮ ಹತ್ರ ಏನ್ ವೇಸ್ಟೇಜ್ ಇದೆ ಅದನ್ನ ಹಾಕ್ಬಿಟ್ಟು ನಾವು ಗೊಬ್ಬರ ಮಾಡ್ಕೋಬೇಕು. ಈಗ 60 ರೂಪಾಯಿ ಕೆಜಿ ಹಂಗ ತಾವು ಬೆಲ್ಲವನ್ನ ಮಾರ್ತೀರಿ ಅಂದ್ರೆ ಒಟ್ಟ ಆದಾಯ ಎಷ್ಟಿದೆ ತಮಗೆ? ನಾನು ಅದನ್ನ ಬೆಲ್ಲದ ಗಾಣನ ನನ್ನ ಆದಾಯ ಅಂತ ಹೇಳಿ ನಾನು ಒಟ್ಟ ಅದನ್ನ ಅನ್ಕೊಂಡಿಲ್ಲ. ಎಲ್ಲಾರು ಒಂದೊಂದು ಸೇವೆ ತರ ಮಾಡ್ತಾ ಇದಾರೆ. ನನಗೆ ಬದುಕಲಿಕ್ಕೆ ನನಗೆ ಬೇರೆ ಬೇರೆ ಅಗ್ರಿಕಲ್ಚರ್ ನಮ್ಮ ತಂದೆಯವರ ಆಸ್ತಿ ಇದೆ, ಅವ್ರು ಕೊಡುವಂತ ಡೈರೆಕ್ಷನ್ ಇದೆ. ಗಾಣ ಅಂತಂದ್ರೆ ನಾನು ಬದುಕಬೇಕು, ನನ್ನ ಜನರು ಬದುಕಬೇಕು, ನನ್ನ ಸುತ್ತಮುತ್ತ. ನನಗೆ ಆದಾಯ ಅಂತ ಮಾಡ್ಕೊಂಡ್ರೆ ನೀವು ಎಷ್ಟಾದ್ರೂ ಮಾಡಬಹುದು ಆದಾಯ, ಅದರಲ್ಲಿ ಮಾರ್ಕೆಟಿಂಗ್ ಮಾಡಬಹುದು, ಎಲ್ಲಾ ಕಡೆ ಡಿಮಾಂಡ್ ಕೊಡಬಹುದು, ಅದರಲ್ಲಿ ಅವ್ರು ಏನಾದ್ರೂ ಕೆಮಿಕಲ್ ಯೂಸ್ ಮಾಡಬಹುದು, ಮಾಡಿ ಹೆಂಗಾದ್ರೂ ಬದುಕಬಹುದು. ನನಗೆ ನಾನು ಬದುಕೋದು ಇಂಪಾರ್ಟೆಂಟ್, ನಾನು ಬದುಕಬೇಕು, ನನ್ನ ಸುತ್ತ ಇರೋರು, ನಾನು ರೈತರು ಬದುಕಬೇಕು, ಒಂದು ಒಳ್ಳೆ ಒಂದು ಅವರಿಗೆ ನಾನು ಆರೋಗ್ಯಯುತವಾದ ಪರಿಸರವನ್ನ ನಿರ್ಮಾಣ ಮಾಡ್ತಾ ಎಲ್ಲರ ಆರೋಗ್ಯವನ್ನ ಕಾಪಾಡ್ತಾ ಇದ್ದೆ. ಸಹಾಯ ಆಗುತ್ತೆ ಅಷ್ಟು ನಾನು ಈ ರೀತಿ ಮಾಡಬೇಕು ಅಂತ ನಾನು ಮಾಡ್ತಾ ಇದ್ದೆ. ತುಂಬಾ ಸಂತೋಷ. ನಾರಾಯಣ್ ಗೌಡ್ರೆ, ತಾವು ಕಬ್ಬಿನ ಗಾಣವನ್ನ ಏನು ನಿರ್ಮಾಣ ಮಾಡಿಕೊಂಡು ಇವತ್ತು ಅದರಲ್ಲಿ ಉಪಕಸಬನ್ನ ಮಾಡ್ತಾ ಇದ್ದೀರಲ್ಲ, ಎಷ್ಟು ಜಾಗದಲ್ಲಿ ತಾವು ಇದನ್ನ ಗಾಣವನ್ನ ಹಾಕಿದ್ದೀರಿ, ಯಾವ ತರ ತಮ್ಮ ಹೊಲದಲ್ಲಿ ಇದನ್ನ ಹೇಗೆ? ಒಳ್ಳೆ ಪ್ರಶ್ನೆನೆ ಕೇಳಿದ್ರೆ, ನಾನು ಫಸ್ಟ್ಗೆ ಮಾಡ್ಬೇಕಂತಂದಾಗ ಜಾಸ್ತಿ ಜಾಗ ಬೇಕು, ನಾ ಹಿಂಗ್ ಗಾಣ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಬೇಕು ಅಂತ ಹೇಳಿ ಏನ್ ಮಾಡ್ಬಿಟ್ಟೆ. ನಂದು 60 ಫೂಟ ಅಗಲ ಇದೆ ಗಾಣ, 80 ಫೂಟ್ ಉದ್ದ ಇದೆ. ಅದನ್ನ ಮಾಡಿ ಒಂದ್ ವರ್ಷ ಮಾಡಿದೆ. ಒಂದ್ ವರ್ಷ ಮಾಡಿದ್ಮೇಲೆ ನಂಗೆ ಯಾಕೋ ಜಾಗ ಇದು ಎಕ್ಸ್ಟ್ರಾ ಬಾಳ ಆಗ್ತಾ ಇದೆ ಅನಿಸ್ತಾ ಇತ್ತು. ನಾನು ಒಂದ್ ಸ್ವಲ್ಪ ಅಲ್ಲಿ ಕೇಳ್ಬಿಟ್ಟು ಇಲ್ಲಿ ಕೇಳ್ಬಿಟ್ಟು ಮಾಡ್ತಾ ಇದ್ದೆ. ಅನುಭವ ಹಾಕೊಂತ ಹೋದಂಗ ಅದು ಜಾಸ್ತಿ ಐಡಿಯಾ ಬರುತ್ತನ್ನೋ ರೀತಿ ಆಯ್ತು. ಅದಕ್ಕೆ ನನಗೆ ಒಂದ್ ವರ್ಷ ಆದ್ಮೇಲೆ ಎಕ್ಸ್ಟ್ರಾ ಜಾಗ ಆಯ್ತು. ಅದಕ್ಕೆ ನಾನು ಅದನ್ನ ಒಂದು 20-30 ಫೂಟ್ ನನ್ನ ಗಾಣದಲ್ಲಿರೋ ಜಾಗನ ನಾನು ಉಪಕಸುಬು ಅಂತ ಹೇಳಿ ನಾನು ಅವಾಗ ಕನ್ವರ್ಟ್ ಆದೆ. ನಾನು ಟಗರ್ ಸಾಕಾಣಿಕೆ ಮಾಡ್ಬೇಕು ಅಂತೇಳಿ ಈ ತರ ಇರೋದನ್ನ ಬೇರೆ ಕಮರ್ಷಿಯಲ್ ಆಗಿ ಅದಕ್ಕೂ ಯೂಸ್ ಮಾಡಕ್ ನಂಗೆ ಇಷ್ಟ ಇರಲಿಲ್ಲ. ನಾನು ರೈತಕಿದೊಳಗೇನೆ ನಾನು ಏನಾದ್ರೂ ಒಂದು ಕಸು ಬಿಡಿಸ್ಕೋಬೇಕು ಅಂದ್ರೆ ನಾನು ಹೈನುಗಾರಿಕೆ ಮಾಡ್ಬೇಕು ಒಳ್ಳೆಯದು, ಇಲ್ಲ ಅಂದ್ರೆ ಈ ತರ ಕುರಿ ಸಾಕಾಣಿಕೆ ಮಾಡ್ಬೇಕು, ಈ ತರನೇ ನಾನು ಮಾಡೋದು ಇಷ್ಟ ಇತ್ತು. ಅದಕ್ಕೆ ನಾನು ಅದರಲ್ಲಿ ನಾನು ಎಲ್ಲ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಲಾಗಂತಲೇ ನಂಗೆ ಟಗರ್ ಸಾಕಾಣಿಕೆ ಅಂತ ಬಂತು. ಟಗರ್ ಸಾಕಾಣಿಕೆ ಮಾಡ್ತಾ ಇದ್ದೆ. ಅದರಲ್ಲಿ 100-150 ಟಗರ್ ಮರಿನ ನಾನು ಅದೇ ಗಾಣದಲ್ಲಿ ಎಕ್ಸ್ಟ್ರಾ ಜಾಗದಲ್ಲಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಒಂದು 150 ಟಗರ್ ಮರಿಗಳು ಸಾಕ್ತಾ ಇದ್ದೀನಿ. ಆ ಟಗರ್ ಮರಿ ಸಾಕೋದ್ರಿಂದ ನನಗೆ ಆದಾಯನೂ ಬಂದಿದೆ, ಅದ್ರ ಜೊತೆಗೆ ನನಗೆ ಗೊಬ್ಬರ ಬಂದಿದೆ. ಒಂದು 15 ಟ್ರ್ಯಾಕ್ಟರ್ ಒಳ್ಳೆ ನಾನು ಕುರಿ ಗೊಬ್ಬರನ ರೆಡಿ ಮಾಡ್ತಾ ಇದ್ದೀನಿ. ಈ ಟಗರನ್ನ ಸಾಕ್ತಾ ಇದ್ದೀನಿ ಅಂತ ತಾವು ಹೇಳಿದ್ರಲ್ಲ, ಯಾವ ತರ ಅದನ್ನ ಪೋಷಣೆ ಮಾಡ್ತಾ ಇದ್ದೀರಿ, ಯಾವ ತರ ಅದರ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ? ಕುರಿ ಸಾಕಾಣಿಕೆ ಮಾಡಲ್ಲ ನಾನು, ನಾನು ಟಗರ್ ಸಾಕಾಣಿಕೆ ಮಾಡ್ತೀನಿ. ಟಗರ್ ಸಾಕಾಣಿಕೆ ನಾನು ಮಾರ್ಕೆಟ್ನಲ್ಲಿ ತೊಗೊಂಡ್ಬರ್ತೀನಿ, 10-12 ಸಾವಿರ ರೂಪಾಯಿಗೆ ಒಂದ್ ಮರಿ ತೊಗೊಂಡ್ಬರ್ತೀನಿ. ತೊಗೊಂಬಂದ್ಬಿಟ್ಟು ನಾನು ಅದನ್ನ ಅಂದ್ರೆ ಮರಿ ಅಂದ್ರೆ ಅದು ಎಷ್ಟು ತಿಂಗಳದ ಮರಿ ಇರುತ್ತೆ? ಅದು 4-6 ತಿಂಗಳ ಮರಿ ತನ ಸೆಲೆಕ್ಟ್ ಮಾಡ್ತೀನಿ, ಚಾಯ್ಸ್ ಮಾಡ್ಕೊಂಡು ತೊಗೊಂಬರ್ತೀನಿ. ತೊಗೊಂಬರ್ಬೇಕಾದ್ರೆ ಒಂದ್ ಸ್ವಲ್ಪ ಸ್ಟಡಿ ಮಾಡಿ ಒಳ್ಳೆ ಮರಿ ಗ್ರೋತ್ ಅವ್ರಿಗೆ ಚೆನ್ನಾಗಿರೋ ಮರಿನ ತೊಗೊಂಬರ್ತೀನಿ. ಒಂದ್ 12-13 ಸಾವಿರ ಒಂದ್ ಮರಿಗೆ ಬೀಳುತ್ತೆ. ಅಲ್ಲ, ಅದು ಯಾವ ತಳಿ? ಅಮ್ಮಿನಗಡಿ ಎಳಗಾಮರಿ ಅಂತೇಳಿ. ಅಮ್ಮಿನಗಡಿ ಎಳಗಾಮರಿ? ಹೌದು, ಅದು ಅದು ಬ್ರೀಡೇ. ಅದು ನಾನು ಬೇರೆ ಎಲ್ಲಾದು ಇದೆ ಅದನ್ನ ಯಾವ್ದು ಯೂಸ್ ಮಾಡಲ್ಲ ನಾನು. ಇದನ್ನ ಸಾಕ್ತೀನಿ, ಇದನ್ನ ನಾನು ಒಂದ್ 10 ತಿಂಗಳ ತನಕ ಸಾಕ್ತೀನಿ. 12-13 ಸಾವಿರ ಒಂದ್ ಮರಿ ತಗೊಂಬಂದು ನಾನು ಇದನ್ನ 10 ತಿಂಗಳ ತನಕ ಸಾಕ್ತೀನಿ. ಸಣ್ಣದಿರುವಾಗ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಬರುತ್ತೆ, ದೊಡ್ಡದಾದ್ಮೇಲೆ ಒಂದ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಆದ್ರೆ ಒಂದ್ ಏರ್ ಹಿಡಿಬೇಕಲ್ಲ, ಖರ್ಚು ಜಾಸ್ತಿ ಬರುತ್ತೆ. ಪೇಷನ್ಸ್ ಇಟ್ಕೊಂಡು ನಮ್ಮ ರೈತರು ಅದನ್ನ ಮಾಡಿದ್ರೆ ಬಹಳ ಚೆನ್ನಾಗಿದೆ. ನಾನು ಅದನ್ನ ಒಂದ್ ವರ್ಷ ತನಕ ಕಾಳು ಹಾಕ್ತಿದ್ದೀನಿ. ಒಂದ್ ಟೈಮ್ ಬೆಳಗ್ಗೆ ಮೆಕ್ಕೆಜೋಳ, ಸಿಂಗಾದಿಂಡಿ ಇದೆಲ್ಲ ಮಾರ್ಕೆಟ್ನಲ್ಲಿ ಸಿಗುತ್ತೆ. ಅದನ್ನ ಹಾಕಿ ನನ್ನ ಹತ್ರ ಭೂಮಿಯಲ್ಲಿ ಬೆಳಿಬೇಕಾಗಿದೆ ಎಷ್ಟು ಅನುಕೂಲ ಇದೆ ಅಷ್ಟು ನಾನು ಬೆಳ್ಕೋತೀನಿ. ಇನ್ನಿತರ ಬೇರೆ ಕಡೆಯಿಂದ ತೊಗೊಂಬಂದು ಹಾಕ್ತೀನಿ, ಎಲ್ಲ ಸ್ಟಾಲ್ ಬ್ರೀಡಿಂಗ್ ಮಾಡ್ತೀನಿ. ನಾನು ಯಾವುದೇ ರೀತಿಯಿಂದ ಹೊರಗಡೆ ಬಿಟ್ಟು ಮೇಸಲ್ಲ. ಈಗೇನು ಕುರಿ ಸಾಕಿದಾನೆಪ್ಪ ಏನು ಇವನು ಅಂತಂದ್ರೆ ಕುರಿ ಹೊರಗೆ ಬಿಟ್ಟು ಮೇಸಲ್ಲ ನಾನು. ನಮ್ದೆಲ್ಲ ಸ್ಟಾಲ್ ಬ್ರೀಡಿಂಗ್ ನಲ್ಲೇ ಇರುತ್ತೆ. ಬೆಳಗ್ಗೆ ನಾನು ಒಂದು 6 ಗಂಟೆಗೆ ಅದು ಕೆಲಸ ಸ್ಟಾರ್ಟ್ ಮಾಡಿದ್ರೆ 9 ಗಂಟೆಗೆ ನಾನು 100-150 ಮರಿ ಸಾಕೋದು ಒಂದೇ ಲೇಬರ್ ನಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಅಲ್ಲಿ ತನಕ ರೆಸ್ಟ್ ಬಿಟ್ಬಿಡ್ತೀನಿ. ಒಮ್ಮೆ 4 ಗಂಟೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ, 4 ಗಂಟೆದಿಂದ 7 ಗಂಟೆ ತನಕ ನನ್ನ ಕೆಲಸ ಫಿನಿಶ್. 150 ಮರಿನು ಇಷ್ಟೇ ಟೈಮ್ ನಲ್ಲಿ ಈ ತರ ಮೇಯಿಸಬಹುದಾ ಅನ್ನೋದನ್ನ ನಾನು ರೆಡಿ ಮಾಡಿದ್ದೀನಿ, ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದೀನಿ. ಅಂದ್ರೆ ಈಗ ಒಂದು ಮರಿ ತಾವು 6 ತಿಂಗಳದ ಅಥವಾ 5 ತಿಂಗಳದ ಮರಿ ಅಂತ ತಗೊಂಬಂದು ಎಷ್ಟು ವರ್ಷದವರೆಗೆ ಅದನ್ನ ಬೆಳೆಸ್ತೀನಿ? 10 ತಿಂಗಳ ಅದನ್ನ ಮರಿನ ಮೇಯಿಸ್ತೀನಿ. 10 ತಿಂಗಳ ದಿನ ನಾನು ಅದನ್ನ ಸ್ಟಾಲ್ ಬ್ರೀಡಿಂಗ್ ನಲ್ಲೇ ಮರೆ ಮೇಯಿಸ್ತೀನಿ. ಮರೆ ಮೇಯಿಸ್ಬಿಟ್ಟು ನಾನು ಅದನ್ನ 10 ತಿಂಗಳ ಆದ್ಮೇಲೆ ಬಕ್ರಿ ಹಬ್ಬ ಅಂತ ಬರುತ್ತೆ, ನಾ ಬಕ್ರಿ ಹಬ್ಬನೇ ಚೂಸ್ ಮಾಡ್ಕೊಂಡು ಆ ಬಕ್ರಿ ಹಬ್ಬಕ್ಕೆ ನಾನು ಮರೆ ಮಾರೋದು. ಅಂದ್ರೆ ಈ ಹಬ್ಬ ಹರಿದಿನಗಳು ಜಾತ್ರಾ ಮಹೋತ್ಸವ ಇಲ್ಲ, ನಾನು ಬೇರೆ ಯಾವ್ದಕ್ಕೂ ಮಾಡಲ್ಲ, ಬಕ್ರಿ ಹಬ್ಬಕ್ಕೆ ಮರೆ ಮಾಡೋದು. ಅಂದ್ರೆ ಅವಾಗ ನಮ್ದು ಎಲ್ಲಾದ್ರು ಜನ ಬೇಡಿಕೆ ಜಾಸ್ತಿ ಅಂತ ಜಾಸ್ತಿ ಇರುತ್ತೆ. ಶಿರ್ಸಿ ಕಡೆಯಿಂದ ಬರ್ತಾರೆ, ಬೆಂಗಳೂರು ಕಡೆಯಿಂದ ಬರ್ತಾರೆ, ತಮಿಳ್ನಾಡು ಕಡೆಯಿಂದ. ಡೈರೆಕ್ಟ್ ನನ್ನ ಪಾರ್ಟಿ ಬಂದು ನನ್ನ ಫಾರ್ಮ್ ನಲ್ಲೇ ರೇಟ್ ಮುಗಿಸಿ ನನ್ನ ಫಾರ್ಮ್ ನಲ್ಲೇ ಲೋಡ್ ಮಾಡ್ಕೊಂಡು ಒಂದು ಟಗರ್ನ ಎಷ್ಟು ಕೊಡ್ತಿರ್ತಾವ? ನಾನು ಈ ನಾನು 22,000 30,000 ತನಕ ಮರೆ ಕೊಡ್ತಾ ಇದ್ದೀನಿ. ಅಂದ್ರೆ ಅದು ಎಷ್ಟು ಕೆಜಿ ಆಗಿರುತ್ತೆ? ಅದು ನಂದು 60-80 kg ಅಬೋ ತನನು ಬಂದಿದೆ. ಒಂದು 2 ವರ್ಷದಿಂದ 100 kg ಬಂದಿದೆ ಮರಿ. ಅಷ್ಟು ಚೆನ್ನಾಗಿ ಮರೆ ಬಂದಿರುತ್ತೆ. ಎಷ್ಟೇ ಕೆಜಿ ಇದ್ರು ಒಯ್ತಾರೆ? ಹೌದು, ಎಷ್ಟೇ ಕೆಜಿ ಇದ್ರು ನಾನು ಲೈವ್ ವೇಟ್ ಮೇಲೆ ಕೊಡಲ್ಲ ಮರಿನ. ಗುಂಡೆ ಮೇಲೆ ಒಂದ್ ಪೀಸ್ ಮೇಲೆ ವ್ಯಾಪಾರ ಮಾಡಿ ಮುಗಿಸ್ಕೊಡ್ತೀನಿ. ಚೆನ್ನಾಗಿದೆ, ಇದನ್ನ ನಮ್ಮ ರೈತರು ಮಾಡ್ಕೋಬೇಕು, ಯೂಸ್ ಮಾಡ್ಬೇಕು. ನಾನೊಬ್ನ ಮಾಡಿದೀನಿ ಅಂತಂದ್ರೆ ನನ್ನ ಜೊತೆಗೆ 4 ಜನನು ಮಾಡಿದ್ರೆ ಇದು ಬಹಳ ಚೆನ್ನಾಗಿದೆ. ಸರ್ಕಾರದಿಂದ ಯಾವ್ದಾದ್ರು ಯೋಜನೆ? ಈಗ ನಾ ಟಗರ್ ಮರಿಗೆ ಏನು ತಗೊಂಡಿಲ್ಲ, ಯಾಕಂದ್ರೆ ಆಲ್ರೆಡಿ ನಾನೊಂದು ಗಾಣಕ್ಕೆ ತಗೊಂಡಿದ್ದೆ. ನಾನು ಇದರಲ್ಲಿ ಅದ್ರದ್ದು ಇದಕ್ಕೂ ತೆಗೆದು ಅದು ಮಾಡ್ಕೊಂತ ನಾನು ಯಾವುದೇ ತರದನ್ನು ಕುರಿ ಸಾಕಾಣಿಕೆಗೆ ನಾನು ಲೋನ್ಗಳನ್ನು ತಗೊಂಡಿಲ್ಲ. ನನ್ನ ಸ್ವಂತ ಬಜೆಟ್ ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಟಗರ್ಗಳನ್ನು ಮಾತ್ರ ತಾವು ಸಾಕ್ತಾ ಇದ್ರಿ? ಹೌದು, ಟಗರ್ಗಳನ್ನು ಮಾತ್ರ ನಾನು ಸಾಕ್ತಾ ಇದ್ದೀನಿ. ಅಂದ್ರೆ ಮಾಂಸಕ್ಕಾಗಿ ಬೇಡಿಕೆ ಜಾಸ್ತಿ ಇರೋದ್ರಿಂದ ಮತ್ತೆ ಇದರಲ್ಲಿ ಹೆಚ್ಚು ಲಾಭನೂ ಗಳಿಸಬಹುದು? ಇಲ್ಲ, ಅದೇ ತರ ಅಂತ ಏನಿಲ್ಲ. ನಾನು ಕುರಿ ಸಾಕಾಣಿಕೆ ಮಾಡಿದ್ರೆ ಜಾಸ್ತಿ ಲಾಭ ಇದೆ. ಒಣ್ಣದು ಒಂದೊಂದು ಟೈಮ್ ನಲ್ಲಿ ಏನ್ ಮಾಡ್ಬಿಡ್ತಾರೆ ಲೇಬರ್, ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಲೇಬರ್ ಜಾಸ್ತಿ ಬೇಕು. ಅದ್ರಲ್ಲಿ ಅದು ಮರಿ ಹಾಕಿರುತ್ತೆ, ಮರಿ ಹಾಕಿದ ಮ್ಯಾಗೆ ಜಾಸ್ತಿ ಟೈಮ್ ನಾವು ಅದ್ರ ಜೊತೆ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಮರಿಗೆ ಬ್ರೀಡಿಂಗ್ ಮಾಡಿಸ್ಬೇಕು, ಅದು ಮಾಡ್ಬೇಕು. ಅದಕ್ಕೆ ಲೇಬರ್ ಏನ್ ಮಾಡ್ಬಿಡ್ತಾರೆ, ಚೆನ್ನಾಗಿ ಕೆಲಸ ಮಾಡೋ ಟೈಮ್ ನಲ್ಲಿ ಲೇಬರ್ ಬರಲ್ಲ ಅಂದ್ಬಿಡ್ತಾರೆ. ಲೇಬರ್ ಬರಲ್ಲ ಅಂದಾಗ ನಾನ್ ಎಲ್ಲಾ ಕೆಲಸನು ನಾನು ಒಬ್ನೇ ಮಾಡಕ್ಕಾಗಲ್ಲ. ಈ ಗಾರ್ಡನ್ ಮಾಡಕ್ಕಾಗಲ್ಲ, ಅಗ್ರಿಕಲ್ಚರ್ ಮಾಡಕ್ಕಾಗಲ್ಲ, ಇದನ್ನು ಮಾಡಕ್ಕಾಗಲ್ಲ. ಅವಾಗ ಇದು ಒಂದು ಪ್ರಾಣಿ ಇರುತ್ತೆ, ಒಂದು ವಸ್ತು ಆದ್ರೆ ಏನಾದ್ರು ಮಾಡಬಹುದು, ಇಲ್ಲ ಇನ್ ನಾಳೆ ಮಾಡ್ ಮಾಡಬಹುದು ಅನ್ಬಹುದು. ಪ್ರಾಣಿ ಇರುತ್ತೆ, ಸಣ್ಣ ಮರಿ ಇರುತ್ತೆ. ಅದಕ್ಕೆ ನನಗೆ ಅದನ್ನ ಯಾಕೋ ಮಾಡಕ್ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನಾನು ಸ್ವಂತ ಮಾಡಿರ್ಬೇಕು. ಯಾವ್ದು ಲೇಬರ್ ಇರದೇ ಇದ್ರು ಕೂಡ ಅದನ್ನ ಒಂದು ಅವರ್ ಹೆಚ್ಚಿಗೆ ಕೆಲಸ ಆಗ್ಲಿ ನನಗೆ, ಆದ್ರೂ ಪರವಾಗಿಲ್ಲ. ಅದ್ರ ಲಾಭ ನನಗೆ ಕಡಿಮೆ ಆದ್ರೂ ಕೂಡ ನಾನು ಸ್ವಂತ, ಇವತ್ತು ಲೇಬರ್ ಬಂದಿಲ್ಲ ಅಂದ್ರೂ ನಾನು ಮಾಡ್ತೀನಿ ಅನ್ನೋಂತ ಎಬಿಲಿಟಿ ನನ್ನಲ್ಲಿ ಇಟ್ಕೊಂಡು ಇದನ್ನ ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ದಿನನಿತ್ಯ ಯಾವ ತರ ಈ ಟಗರುಗಳ ಪಾಲನೆಯನ್ನು ಮಾಡ್ತೀರಿ? ಅದಕ್ಕೆ ಆಹಾರದಿಂದ ಹಿಡಿದು ಸ್ವಚ್ಛತೆ ನಿಟ್ಟಿನಲ್ಲಿ ಯಾವ್ಯಾವ ಕ್ರಮಗಳನ್ನ ತಾವು ಕೈಗೊಂಡಿದ್ದೀರಿ? ನಾವು ಬೆಳಗ್ಗೆ 6 ಗಂಟೆಗೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಫಸ್ಟ್ಗೆ ಅದಕ್ಕೆ ಒಂದು ಕಾಳು ಕೊಡ್ತೀವಿ. ನೀವು ಏನಾದ್ರೂ ನಮ್ಮ ಇದೇ ಕಾಳು ಕೊಡ್ಬೇಕು, ಹುಡ್ರಿ ಇದನ್ನ ಕೊಡ್ತಾ ಇದ್ರೆ ಅದನ್ನ ಕೊಡ್ತಾ ಇಲ್ಲ. ನಿಮ್ಮ ಹತ್ರ ಏನಿದೆ ಅದಕ್ಕೆ ಸೆಟ್ ಆಗುತ್ತೆ ಮರಿ. ನಿಮ್ಮ ಹತ್ರ ಏನ್ ಕಾಳಿದೆ, ಮೊಸರು ಇದೆ, ಸಜ್ಜೆ ಇದೆ, ಅದನ್ನ ಹಾಕ್ಬೇಕು. ಜೋಳದ ಮೇವು ಬರುತ್ತೆ, ಒಂದ 4-5 ಕೊಳ್ಳಿ ಮೇವುಗಳನ್ನು ಸ್ಟಾಕ್ ಮಾಡ್ಕೊಂಡಿರ್ತೀನಿ. ನಾನು ಯಾವುದೇ ತರದ ಹಸಿ ಮೇವುಗಳನ್ನು ಯೂಸ್ ಮಾಡಲ್ಲ ಮರಿಗಳಿಗೆ, ಎಲ್ಲ ಒಣ ಮೇವುಗಳನ್ನೇ ಯೂಸ್ ಮಾಡೋದು. ಅದನ್ನ ಹಾಕ್ಬಿಟ್ಟು ನಾನು ಬೆಳಗ್ಗೆ 9 ಗಂಟೆಗೆ ಕೆಲಸ ಕ್ಲಿಯರ್ ಮಾಡ್ತೀನಿ. ಮಾಡಿ ಮೇಯಿಸ್ಬಿಟ್ಟು ಹೊಳೆ ಸಾಯಂಕಾಲ ತನಕ ಅದೇ ಪ್ರೊಸೀಜರ್, ಸೇಮ್ ಬೆಳಗ್ಗೆ ಏನ್ ಮಾಡಿರ್ತೀನಿ ಸೇಮ್ ಪ್ರೊಸೀಜರ್ನೇ ಹೊಳೆ ಸಾಯಂಕಾಲ ಮಾಡ್ತೀನಿ. ಅದೇ ಕಾಳು ಹಾಕೋದು, ಅದೇ ಮೇವು ಹಾಕೋದು, ಅದೇ ನೀರು ಬಿಡೋದು. ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಯಾವುದೇ ಪರಿಸ್ಥಿತಿಯಲ್ಲೂ ನಾನು ಮರೆ ಫಾರ್ಮ್ ಕಡೆ ಹೋಗಲ್ಲ. ಕೆಲಸ ಇಲ್ಲ, ನಾನು ಮರೆ ಸಾಕಿದ್ದೀನಿ ಅಂತ 24 hours ಅದ್ರ ಜೊತೆಗೆ ಇರುವಂತ ಕೆಲಸ ನಮಗಿಲ್ಲ. ಆ ಟೈಮ್ ಕೊಟ್ರೆ ಆ ಟೈಮ್ ನಲ್ಲಿ ಅದು ಮೇಯ್ತತಿ, ಆ ಟೈಮ್ಗೆ ರೆಸ್ಟ್ ಮಾಡತೈತಿ, ಆ ಟೈಮ್ಗೆ ಶಟ್ ಆಗ್ಬಿಡುತ್ತೆ. ಈ ಟಗರುಗಳನ್ನ ಹೊರಗಡೆ ಎಲ್ಲಿ ಒಂದಿನ ನಾವು ಒಳಗೆ ಹಾಕಿದೆ ಅಂದ್ರೆ ಹೊರಗಡೆ ನಾನು ಮಾರ್ಕೆಟಿಂಗ್ ಆಗುವವರೆಗೂ ನಾವು ಹೊರಗೆ ಮರಿ ತೆಗೆಯಲ್ಲ. ಈಗ ಕೆಲವೊಮ್ಮೆ ಟಗರುಗಳು ಆಗಿರ್ಬೋದು, ಯಾಕಂದ್ರೆ ಸಾಮಾನ್ಯವಾಗಿ ಯಾವುದೇ ಪ್ರಾಣಿಗಳಿಗಾದ್ರೂ ರೋಗ ರುಜಿನಗಳು ಬರ್ತವೆ, ಎಲ್ಲ ಯಾವ ರೀತಿ ಅವುಗಳನ್ನ ಮೇಂಟೈನ್ ಮಾಡ್ತೀರಿ? ನಾನೇನ್ ಮಾಡ್ತಿದ್ದೀನಿ, ಈಗ 4-5 ವರ್ಷದ ಆಗೋದ್ರಿಂದ ಸಣ್ಣ ಪುಟ್ಟ ಏನೋ ಕಾಯಿಲೆಗಳು ಬಂದು ಅಂದ್ರೆ ಅದನ್ನ ನಾನೇ ಮೇಂಟೈನ್ ಮಾಡ್ತೀನಿ. ಯಾರು ಲೇಬರ್ ಇರ್ತಾರ ಅವ್ರಿಗೆ ಹೇಳ್ತೀನಿ ಇದನ್ನ ಈ ತರ ಆಗಿದೆ ಗೌಡ ಅಂತ ಕೇಳಿದ್ರೆ ಅದನ್ನ ಆ ತರ ನಾನು ಎಲ್ಲೋ ಇದ್ರು ಅವ್ರಿಗೆ ಮೂವ್ಮೆಂಟ್ ಮಾಡ್ತೀನಿ. ಅದಾಗದೇ ಇತ್ತಂದ್ರೆ ನಮ್ಮಲ್ಲಿ ವೆಟರ್ನರಿ ಇದೆ, ನನ್ನ ಕೈಯಿಂದ ಅದು ಆ ಟ್ರೀಟ್ಮೆಂಟ್ ಕೊಡೋದು ಆಗದೇ ಇದ್ದಾಗ ನಾನು ವೆಟರ್ನರಿಗೆ ನೋಟ್ ಮಾಡಿದ್ರೆ ಅವ್ರು ಬಂದ್ ಮಾಡಿ ಹೋಗ್ತಾರೆ, ಅದ್ರದ್ದೇನು ವರಿ ಇಲ್ಲ. ಒಂದ್ಸರಿ ಮರಿ ಫಾರ್ಮಿಗ್ ಸೆಟ್ ಆಯ್ತಂದ್ರೆ ಆಗುತ್ತಾನ ಅಷ್ಟೇ ಪ್ರಾಬ್ಲಮ್ ಮಾಡುತ್ತೆ, ಒಂದ್ಸರಿ ಸೆಟ್ ಆದ್ರೆ ಅದೇನು ಪ್ರಾಬ್ಲಮ್ ಮಾಡಲ್ಲ. ಆಮೇಲೆ ಅದು ನೀವು ಯಾವುದು ವೈರಸ್ಸೇ ಬರಲ್ಲ ಅದಕ್ಕೆ, ಒಂದ್ಸರಿ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿದ್ರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು. ಟಗರ್ಗೆ ಎಷ್ಟು ಸೆಡ್ಡಿನ ಅಳತೆಯನ್ನ ತಾವು ಮಾಡಿದಿರಿ? ಅದಕ್ಕೆ ಸರ್ ನಂದು ಪರ್ಟಿಕ್ಯುಲರ್ ನಾನು ಟಗರಿ ಸಾಕಾಣಿಕೆಗೆ ಅಂತ ಶೆಡ್ ಮಾಡಿಲ್ಲ, ನಾನು ಗಾಣಕ್ಕಂತೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನಂದು ಎಕ್ಸ್ಟ್ರಾ ಏನ್ ಜಾಗ ಇದೆ ಅದನ್ನ ಏರಿಯರ್ ಅದನ್ನ ನಾನು ಕಂಡಿಡ್ಕೊಂಡು ಅಲ್ಲಿ ಮಾಡ್ಕೊಂತ ಬಂದಿದ್ದಕ್ಕೆ 3 steps ಆಗಿದೆ. ಒಂದ್ ಪ್ಲಾಟ್ಫಾರ್ಮ್ ನಲ್ಲಿ ಒಂದು 50 ಮೇಯುತ್ತೆ, ಇನ್ನೊಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು 60 ಮೇಯುತ್ತೆ, ಇನ್ನೊಂದ್ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು 40-45 ಮೇಯುತ್ತೆ. ಈ ತರ ಒಂದು 3 ಹಂತಗಳನ್ನ ಮಾಡ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಅದಕ್ಕೆ ಅಂತ ಮಾಡಿದ್ರೆ ಒಂದು ಅದ್ರ ಪ್ರಕಾರ ಮಾಡಬಹುದು. ಒಂದಿಷ್ಟು ಕೆಲವೊಂದು ಹೈಟ್ ಸೆಟ್ ಮಾಡಿದ್ದೀನಿ ಸರ್, ಅದ್ರ ಕೆಳಗಡೆ ನಾನು ಕೋಳಿ ಬಿಟ್ಟಿದ್ದೀನಿ, 100 ಮೇಲ್ಗಡೆ ಮೇಯ್ತದೆ, ಅದ್ರ ಕೆಳಗಡೆ ನಾನು ಜವಾರಿ ಕೋಳಿ ಮಾಡಿದ್ದೀನಿ. ಆ ಜವಾರಿ ಕೋಳಿನ ಮೇಲ್ಗಡೆ ಮರಿ ಮೇದದ ಹಿಕ್ಕಿನ ಕೆಳಗೆ ಬಿದ್ದಿರುತ್ತೆ. ಜವಾರಿ ಕೋಳಿ ಎಷ್ಟಿದವ್ರೆ? ಅವ್ ಜವಾರಿ ಕೋಳಿ 100 ಇದೆ, ಒಂದ್ 100 ಜವಾರಿ ಕೋಳಿ ಇದೆ. ಅದ್ರ ಮೇಲ್ಗಡೆ ನಾನು ಕಾಳು ಹಾಕಿರ್ತೀನಿ, ಎಲ್ಲ ವೇಸ್ಟ್ ಆಗಿರುತ್ತೆ. ಅದ್ ಮರಿ ಏನಾದ್ರು ಆಟ ಮಾಡ್ಕೊಂತ ಕೆಳಗೆ ಚೆಲ್ಲಿದ್ದ ಕಾಳುಗಳನ್ನೆಲ್ಲಾನು ನನ್ನ ಕೋಳಿ ತಿಂದು ಅದು ಮತ್ತೊಳಿ ಕೋಳಿನ ಬೆಳೀತಾ ಇದೆ. ಹೌದು, ನಾನು ಅದರಿಂದ ಮಾಡ್ತಾ ಇದ್ದೀನಿ. ವೇಸ್ಟೇಜ್ ಮರಿ ಏನಾದ್ರು ಡೈಜೆನಿಕ್ ಪ್ರಾಬ್ಲಮ್ ಆಗಿ ವೇಸ್ಟೇಜ್ ಬಂದ್ರೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕೋಳಿಗೆ ಯಾವ್ದೇ ರೀತಿ ಬೇರೆ ಸೈಡ್ ಫುಡ್ ಗಳನ್ನ ಹಾಕಿ ಕೋಳಿ ಬೆಳೆಸ್ತಾ ಇಲ್ಲ, ಅದರಿಂದಾನೇ ಅದು ಬೆಳೀತಾ ಇದೆ. ಇದು ನಮಗೆ ಚೈನ್ ಸಿಸ್ಟಮ್, ಅದು ಮೇಲ್ಗಡೆ ಅದು ಮೇಯ್ತಾ ಇದೆ, ಅದೇ ಜಾಗದಲ್ಲಿ ಕೆಳಗಡೆ ಇದು ಮೇಯ್ತಾ ಇದೆ. ಕೆಳಗಡೆ ಇದು ಮೇಯ್ತಾ ಇದೆ ಅಂದ್ರೆ ಮೇಲ್ಗಡೆ ಫ್ಲಾಟ್ಫಾರ್ ಮಾಡಿರೋದ್ರಿಂದ ಆ ಕೆಲಸ ಕಡಿಮೆ ಆಗಿದೆ ನನಗೆ. ನಾನು ಕೆಳಗಡೆ ಮೇಂಟೆನೆನ್ಸ್ ಏನು ಮಾಡಲ್ಲ, ಮರಿ ಮೇಯಿಸೋದು ಅಷ್ಟೇ ಮಾಡ್ತೀನಿ. ಯಾವಾಗಾದ್ರೂ ಒಂದು 15 ದಿವಸಕ್ಕೆ ಒಂದು ವಾಶ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ ಕೆಲಸ. ಪ್ರತಿ ದಿನಾನು ನಾನು ಕೆಳಗಡೆ ಏನು ತೊಂದು ಕೆಲಸ ಮಾಡಕ್ ಹೋಗಲ್ಲ. ಹಿಂಗಾಗಿ ನಾನು ಬೆಳಗ್ಗೆ 3 hours ನಲ್ಲಿ ಕೆಲಸ ಮುಗಿಸ್ತೀನಿ. ಈ ತರ ಮಾರ್ಗದರ್ಶನ ಹುಡುಕೋಬೇಕು ಸರ್ ನಾವು. ಎಲ್ಲಾದು ಇದೆ ಇದರಲ್ಲಿ. ನನಗೆ ಅವ್ರು ಈ ತರ ಮಾಡಿದಾರ, ಇನ್ನೂ ಇದು ಬೇಜಾನ್ ಇದೆ, ಅವನ್ನೆಲ್ಲಾನು ಮಾಡಿಕೊಂಡು ನಮ್ಮ ರೈತರಿಗೆ ಮಾಡಿದ್ರೆ ಬಹಳ ಚೆನ್ನಾಗಿದೆ ಅಂತ ಹೇಳಿ. ಈ ಕೋಳಿ ಮೊಟ್ಟೆಗಳನ್ನು ಇದು ಮಾಡ್ತೀರಾ ಹೇಗೆ? ಬೇರೆ ಮಾಂಸಾಹಾರಕ್ಕಾಗಿ ಬೇರೆ ಕೋಳಿಗಳನ್ನು ಸಾಕೋದು? ಮೊಟ್ಟೆನೂ ಮೊಟ್ಟೆಗಳನ್ನು ಒಯ್ತಾರೆ. ಅಲ್ಲಿ ನಮ್ದು ಒಂದು ಫ್ಯಾಕ್ಟ್ರಿ ಇದೆ ಅಲ್ಲ, ಆರ್ಗ್ಯಾನಿಕ್ ಬೆಲ್ಲದ ಗಾಣ ಇದೆ ಅಲ್ಲ, ಅದರಲ್ಲಿ ನಮ್ದು 5-6 ತಿಂಗಳ ನಮ್ದು ಗಾಣ ಸ್ಟಾರ್ಟ್ ಇರುತ್ತೆ. ಆ ಸ್ಟಾರ್ಟ್ ಇದ್ದಾಗ ನನಗೆ 10-12 ಲೇಬರ್ ಬಂದಿರ್ತಾರೆ. 10-12 ಲೇಬರ್ ಬಂದಿರ್ತಾರಲ್ಲ, ಅವ್ರಿಗೆ ನಾನು ಸಂಬಳನು ಕೊಡ್ತೀನಿ, ಡೈಲಿ 1 ಕೆಜಿ ಅವ್ರಿಗೆ ಆರ್ಗ್ಯಾನಿಕ್ ಬೆಲ್ಲನು ಕೊಡ್ತೀನಿ. ಒಂದು ದಿವಸಕ್ಕೆ ಒಂದ್ಸರಿ ಒಬ್ರು ಯಾರಾದ್ರೂ ಅವ್ರ ಮೊಟ್ಟೆ ತಾವೇ ತಗೊಂಡು ಹೋಗ್ಬಿಡ್ತಾರೆ. ಇನ್ನು ಉಳಿದ ಮೊಟ್ಟೆನ ಬೆಲ್ಲ ತಗೊಳಕ್ ಬಂದಿರೋರು ಅವ್ರಿಗೆ ಯಾರಿಗಾದ್ರು ನಮ್ಗೆ ಈ ಜವಾರಿ ಕೋಳಿ ಇದೆಲ್ಲ ಮೊಟ್ಟೆ ಕೊಡಿ ಅಂತ ಅವ್ರು ಅಲ್ಲೇ ಬಂದು ಅಲ್ಲೇ ತಗೊಂಡು ಹೋಗ್ತಿರ್ತಾರೆ. ಅದರಿಂದ ನನಗೆ ಬಹಳ ಚೆನ್ನಾಗಿ. ಮೊಟ್ಟೆನ ಹೆಂಗ್ ಕೊಡ್ತೀರ? ಒಂದು ನಾನು 10 ರೂಪಾಯಿ ಒಂದು ಕೊಡ್ತೀನಿ, ಎಲ್ಲರೂ 15 ರೂಪಾಯಿ 12 ರೂಪಾಯಿ ಕೊಡ್ತಾರೆ. ನಮ್ಗೇನು ಅದನ್ನ ಜಾಸ್ತಿ ಇದು ಮಾಡಲ್ಲ. ನಾವು ಇದ್ದಲ್ಲೇ ಬಂದು ಹೋಯ್ತಾರೆ. ದಿವಸಕ್ಕೆ ಸುಮಾರು ಜನ ಬೆಲ್ಲ ಒಯ್ಲಿಕ್ಕೆ ಅಂತ ಬರ್ತಾರೆ. ನಾನು ಯಾವುದೇ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಹೊರಗಡೆ ಹೋಗಲ್ಲ. ನಾನು ಬೆಲ್ಲ ಒಯ್ಯಕ್ಕೆ ಏನು ಬಂದಿರ್ತಾರಲ್ಲ, ಅವ್ರು ಜವಾರ್ ಕೋಳಿ ಇದೆಲ್ಲ ಕೊಡ್ರೆ, ಒಂದು 10 ಮೊಟ್ಟೆ ಕೊಡಿ, 20 ಮೊಟ್ಟೆ ಕೊಡಿ, 30 ಮೊಟ್ಟೆ ಕೊಡಿ ಅಂತ ಅವತ್ತಿಂದ ಅವತ್ತೇ ತೊಗೊಂಡು ಹೋಗ್ಬಿಡ್ತಾರೆ. ಏನು ಅದೇನಾದ್ರು ಉಳಿದ್ರೆ ನಮ್ಮ ಲೇಬರ್ ಯಾರಾದ್ರೂ ತೊಗೊಂಡು ಹೋಗ್ತಿರ್ತಾರೆ, ಅವ್ರಿಗೆ ಕೆಲಸ ಮಾಡ್ತಿರ್ತಾರೆ, ಅವ್ರು ತೊಗೊಂಡು ಹೋಗ್ಬಿಟ್ಟಿರ್ತಾರೆ. ನಾವರಿಂದ ಯಾವುದೇ ದುಡ್ಡನ್ನ ಎಕ್ಸ್ಪೆಂಡ್ ಮಾಡಲ್ಲ. ಅಂದ್ರೆ ಕೋಳಿ ಮತ್ತು ಟೈಗರ್ಗಳನ್ನು ಮಾರಾಟ ಮಾಡ್ಲಿಕ್ಕೆ ಮಾರ್ಕೆಟ್ಗೆ ಹೋಗ್ತೀರಾ? ಕೋಳಿ ಒಯ್ಯಲ್ಲ ಸರ್, ಕೋಳಿನೂ ಅಲ್ಲೇ ಹೋಯ್ತಾರೆ. ಟಗರ್ಗಳನ್ನು ನಾನು ಮಾರ್ಕೆಟ್ಗೆ ಹೋಗಲ್ಲ, ತೊಗೊಂಬರ್ಲಿಕ್ಕೆ ಮಾತ್ರ ನಾನು ಮಾರ್ಕೆಟ್ಗೆ ಹೋಗುದು. ನನ್ನ ಟಗರ್ಗಳಿಗೂ ನನ್ನ ಫಾರ್ಮಿಗೆ ಬರ್ತಾರೆ ಕಸ್ಟಮರ್. ಅಲ್ಲಿಂದ ಅದೇನು ಹಬ್ಬ ಇರುತ್ತಲ್ಲ, ಹಬ್ಬದಾಗ ಅಲ್ಲಿಂದ ಬಂದು ಅವರೇ ತಗೊಂಡು ಹೋಗ್ತಾರೆ. ನಾನು ಯಾವುದೇ ರೀತಿ ಮಾರ್ಕೆಟ್ಗೆ ಹೋಗಲ್ಲ, ತೊಗೊಂಬರ್ಲಿಕ್ಕೆ ಅಷ್ಟೇ ಮಾರ್ಕೆಟ್ಗೆ. ಆ ಒಂದು ಖರ್ಚು ವೆಚ್ಚನೂ ಉಳಿಯುತ್ತೆ. ಹೌದು, ಅದು ಉಳಿಯುತ್ತೆ. ನಾವು ಆ ರೀತಿ ಒಯ್ಯೋರ್ತನ ನಾನು ಕುರಿ ಸಾಕಿದೀನಿ, ಕೋಳಿ ಸಾಕಿದೀನಿ, ಗಾನ ಮಾಡಿದೀನಿ ಅಂತೇಳಿ ಅದು ಮಾರ್ಕೆಟ್ಗೆ ಹೋಗಿ ಹೋದ್ರು ಯಾರು ಕೇಳೋರು ಇರಲಿಲ್ಲ ಅಂತಂದ್ರೆ ಎಲ್ಲಾ ರೈತರು ಮೈನಸ್ ನಲ್ಲೇ ಬರೋದು. ನಾನು ಎಲ್ಲಾ ಮಾಡಿದೀನಿ ಅಂತ ಹೇಳಿ ಗೌಡ್ರಾಗ್ಬಿಟ್ರೆ ಎಲ್ಲಾ ರೈತರು ಮೈನಸ್ ನಲ್ಲೇ ಬರೋದು. ನಮ್ದು ಒಂದ್ಸರಿ ಮರೆ ಹೋದವನು ಅವ್ರು ಒಂದ್ ಒಯ್ದಿದ್ದೀನಿ ಅಂತ 10 ಜನ ಹುಡ್ಕೊಂಡ್ ಬರ್ಬೇಕು. ಆ ರೀತಿ ನಾವು ಮರಿನ ಪೈಲ್ವಾನ್ ತರ ರೆಡಿ ಮಾಡ್ಬೇಕು. ಅವಾಗೆ ನಮ್ಮನ್ನು ಹುಡ್ಕೊಂಡೆ ಅವ್ರು ಬರ್ತಾರೆ, ನಾವು ಅವ್ರನ್ನ ಹುಡ್ಕೊಂಡು ಹೋಗುವ ಅವಶ್ಯಕತೆ ಇರಲ್ಲ. ಯಾರನ್ನು ಅವ್ರು ಒಯ್ಯೋರು ನಮ್ಮನ್ನು ಹುಡ್ಕೊಂಡೆ ಅವ್ರು ಬರ್ತಾರೆ, ಇಲ್ಲಿ ಚೆನ್ನಾಗಿದಾವೆ ಇದೇ ಫಾರ್ಮ್ ಅಲ್ಲಿ ಮರೆ ಹೋಯೋಣ ಅಂತೇಳಿ. ಅವಾಗ ನಮಗೆ ನಾವೇನ್ ಅನ್ಕೊಂಡಿದೀವಿ ಅದಕ್ಕಿಂತ ಚೆನ್ನಾಗಿ ಲಾಭ ಆಗುತ್ತೆ ಹೊರತು ಕಡಿಮೆ ಅಂಕರಾಗಲ್ಲ. ನಾ ಯಾವ್ದೇ ರೀತಿ ಮಾರ್ಕೆಟ್ಗೆ ಹೋಗಲ್ಲ. ತುಂಬಾ ಸಂತೋಷ. ತಾವು ಈ ಟಗರು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಆಗಿರ್ಬೋದು, ಇದಲ್ದೆ ಮತ್ತೆ ಇನ್ನೇನು ಮಾಡ್ತೀರಿ ಉಪಕಸಬುಗಳಾಗಿ? ನಾನು ಅಗ್ರಿಕಲ್ಚರ್ ಮಾಡ್ಕೋತೀನಿ, ನಾನು ಒಕ್ಕಲ್ತನ ಮಾಡ್ತೀನಿ. ಒಕ್ಕಲ್ತನ ಮಾಡ್ಕೊಂಡು ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಗಾನ ಮಾಡ್ಕೋಬೇಕಂದ್ರೆ ನನಗೆ ಒಂದ್ ಟೈಮು ಇದಕ್ಕೆ ಒಂದ್ ಸ್ವಲ್ಪನೂ ಉಳಿಯಲ್ಲ, ಇಷ್ಟೇ ಸಾಕು ನನಗೆ. ಇನ್ನಿತರೆ ನಾನು ಏನು ಮಾಡಕ್ ಆಗಲ್ಲ, ಯಾಕಂದ್ರೆ ತೋಟದಲ್ಲಿ ಕೆಲಸ ಇರುತ್ತೆ. ಇದನ್ನಷ್ಟೇ ಮಾಡ್ಕೊಂಡು ಬಿಡಕ್ ಆಗಲ್ಲ, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಹೊಳಿ ಜಾಸ್ತಿ ಮಾಡ್ತಾ ಹೋದ್ರೆ ಲೇಬರ್ ಮೇಲೆ ಡಿಪೆಂಡ್ ಆದಾಗ ನಮಗೆ ಒಂದ್ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಲೇಬರ್ ಬರಲ್ಲ ಅಂದಾಗ ಅದೆಲ್ಲ ತೊಂದರೆ ಆಗ್ತಾ ಹೋಗುತ್ತೆ. ಹಂಗಾಗಿ ಅನಿವಾರ್ಯ ಇದ್ದಾಗ ಲೇಬರ್ಗಳನ್ನ ಲೇಬರ್ ಇದ್ದೇ ಇರ್ತಾರೆ. ಬಟ್ ನಾವು ಲೇಬರ್ ಮೇಲೆ ಈ ಕೆಲಸ ಡಿಪೆಂಡ್ ಇದೆ ಅಂದ್ರೆ ಲೇಬರ್ ಬರಲ್ಲ, ಸ್ವತಃ ಆ ಫೀಲ್ಡ್ಗೆ ಇಳಿಬೇಕು. ಇಳಿದ್ರೇನೆ ಲೇಬರ್ ಬರ್ತಾರೆ, ಯಾಕಂದ್ರೆ ನಾವು ಬಿಟ್ಟರು ಗೌಡ್ರು ಮಾಡ್ತಾರೆ ಅಂತ ಹೇಳಿ ತಾವೇ ಬರ್ತಾರೆ ಅವರು. ಅದಕ್ಕೆ ಆ ರೀತಿ ನಾವು ಕೆಲಸ ಇಟ್ಕೊಂಡಿದೀವಿ. ಬಹಳ ಸಂತೋಷ. ಒಟ್ಟಾರೆಯಾಗಿ ತಮ್ಮ ಈ ಉಪಕಸಬುಗಳಿಂದ ತಮಗೆ ಒಟ್ಟು ಆದಾಯ ಎಷ್ಟಿದೆ? ಆದಾಯ ನೋಡಿ, ಮರೆಯದ್ರಲ್ಲಿ ಉಳಿತು ಸರ್. ಮರೆ ಸಾಕಾಣಿಕೆ ಮಾಡ್ತಾ ಇರ್ತೀವಿ, ಮರೆಯಲ್ಲಿ ನಮಗೆ ಒಂದು 20 ಲಕ್ಷ ತನಕ ಬರುತ್ತೆ. ಮರಿಗೆ ಫುಡ್ ಹಾಕ್ಬೇಕು, ಎಲ್ಲಾನು ನಾನು ಹೊರಗಡೆನ ರೆಡಿ ಮಾಡ್ಕೊಂಡ್ ಬರ್ಬೇಕು. ಎಲ್ಲಾದ್ರು ಈಗ 20 ಲಕ್ಷ ಆಯ್ತು, 30 ಲಕ್ಷ ಆಯ್ತು ಮರೆ ಮಾರಿದ್ರು ಅಂತ ಹೇಳಿದ್ರೆ 20-30 ಲಕ್ಷನೂ ಮರೆ ಲಾಭದಲ್ಲಿ ಇರಲ್ಲ. ನಮ್ಗೆ ಏನಪ್ಪಾ ಅಂತಂದ್ರೆ ಇದ್ರ ಜೊತೆಗೆ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ, ನಮ್ಗೆ ಗೊಬ್ಬರ ಸಿಗ್ತಾ ಇದೆ ಒಳ್ಳೇದಂದ್ರೆ. ಏನ್ ದುಡ್ಡು ಕೊಟ್ರು ಗೊಬ್ಬರ ಸಿಗಲ್ಲ, ಒಳ್ಳೆ ಗೊಬ್ಬರ ಸಿಗ್ತಾ ಇದೆ. ಅದರಲ್ಲೇ ನಮ್ಗೆ 3-4 ಲಕ್ಷ ರೂಪಾಯಿ ಆದಾಯ ಆಯ್ತು, ಅದು ಒಣ್ಣದು. ಅದರಲ್ಲಿ ನನಗೆ 25,000 ಮಾರುತ್ತೆ ಒಂದ್ ವರ್ಷ. ಒಂದ್ ವರ್ಷ ಇನ್ನೂ 2,000 ಕಡಿಮೆ ಆಗುತ್ತೆ, ಒಂದ್ ವರ್ಷ ಹೆಚ್ಚಿಗೆ ಮಾರುತ್ತೆ. ಒಟ್ಟಾರ ಒಂದ್ 28,000-25,000 ತನಕ ಮರೆ ಮಾಡ್ತಿರ್ತೀನಿ. ಮರೆಯದ್ರಲ್ಲಿ ಒಂದು ನನಗೆ 7-8 ಲಕ್ಷ ಆದಾಯ ಬರುತ್ತೆ. ಈಗ ಯಾರಾದರೂ ತಮ್ಮ ಅಕ್ಕಪಕ್ಕದ ರೈತರಾಗಿರ್ಬೋದು ಅಥವಾ ಬೇರೆ ರೈತರು ಬೇರೆ ಊರಿನಿಂದ ಈ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇವುಗಳನ್ನ ಬೇಕಂತ ಬಂದಾಗ ಅವ್ರಿಗೆ ಮಾರಾಟ ಮಾಡ್ತಿರೋ ಹೇಗೆ? ಸರ್, ನನಗೆ ಇದನ್ನ ಕೇಳ್ಕೊಂಡು ಸುಮಾರು ಜನ ಬರ್ತಾರೆ. ನಾನು ಯಾರಿಗೂ ಮಾರಾಟ ಮಾಡಲ್ಲ, ಯಾಕಂದ್ರೆ ನನಗೆ ಬೇಕಾಗಿರುತ್ತೆ ಒಳ್ಳೇದು. ಎರಡನೇದು ನನಗೆ ಅವ್ರು ಕೊಟ್ಟು ಕೊಡಕ್ ಹೋಗಲ್ಲ, ಅವ್ರಿಗೆ ಒಂದು ಪಾಠ ಕಲಿಸಿ ಕಳಿಸ್ತೀನಿ ಸರ್. ನನ್ನ ಹತ್ರ ಬಂದವ್ರಿಗೆ ನಿನಗೆ ಯಾಕೆ ಮಾಡಕ್ಕಾಗಲ್ಲ, ಯಾವ ತರ ಮಾಡ್ಬೇಕು, ನಿನಗೆ ಯಾಕೆ ಮಾಡಕ್ಕಾಗಲ್ಲ, ಇವತ್ತಿಷ್ಟಾಗಲ್ಲ, ಅಷ್ಟು ಸ್ವಲ್ಪ ಸ್ವಲ್ಪನಾದ್ರೂ ಮಾಡಲ್ಲ, ನಾನು ಕೊಡಂಗಿಲ್ಲ, ನನ್ನ ಗೊಬ್ಬರ ಅನ್ನೋಲಿಕ್ಕೆ ಸಾಕಂಗಿಲ್ಲ. ಯಾಕಂದ್ರೆ ನಾನು ಒಂದ್ ಕಾಳು ಗೊಬ್ಬರನು ರಾಸಾಯನಿಕ ಹಾಕಲ್ಲ ಅಂದಾಗ ನನಗೆ ಇದು ಗೊಬ್ಬರ ಬೇಕೇ ಬೇಕು. ನಿನ್ನ ಹತ್ರ ಇದ್ರೆ ನನಗೆ ಬೇಕಿನ್ನು ಅಂತೀನಿ ಹೊರತು ನಾನು ಯಾರಿಗೂ ಒಂದ್ ಗಾಡಿನೂ ಗೊಬ್ಬರ ಹೋಗಲ್ಲ. ಇನ್ನು ನಿಮ್ಗೆ ಅವ್ರಿಗೆ ಏನಾದ್ರು ನನ್ನ ಹತ್ರ ಒಂದು ಒಂದ್ ದಿವಸಕ್ಕೆ ಒಂದ್ 20-30 ಜನ ಬರ್ತಾರೆ ಸರ್, ಒಂದ್ ಫೋನ್ ಕಾಲ್ ಮಾಡ್ಕೊಂಡ್ ಕೇಳ್ತಾರೆ. ಯಾಕಂದ್ರೆ ನನಗೆ ಒಂದ್ ಸ್ವಲ್ಪ ಅದು ಯೂಟ್ಯೂಬ್ ಅದು ಇದು ಅಂತೇಳಿ ರೈತರು ಎಲ್ಲಾರು ಫೋನ್ ಮಾಡಿ ಕೇಳ್ತಾರೆ. ಅವ್ರಿಗೆಲ್ಲಾನು ನಾನು ಇದನ್ನೇ ಹೇಳೋದು, ಫಸ್ಟ್ ಗೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಈಗ ನೋಡಿ, ಒಬ್ರು ಹುಡುಗ ಇರ್ತಾನೆ, ಎಲ್ಲಾ ಕಲ್ತಿರ್ತಾನೆ, ಎಲ್ಲಾ ಮಾಡಿರ್ತಾನೆ, ಒಂದ್ 12,000 ಪಗಾರಕ್ಕೆ ಬೆಂಗಳೂರಿಗೆ ಹೋಗ್ತಾನೆ. ಆ 12,000 ಪಗಾರದ ಅವ್ನ್ ಖರ್ಚು ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮಗೆ ಒಂದ್ 1,000 ಕೊಡಕ್ ಮನೆಗೆ ಹಾಕಕ್ ಆಗ್ತಿರಲ್ಲ. ಅಂತದ್ ಕೆಲಸ ಯಾಕೆ ಮಾಡಕ್ ಹೋಗ್ತೀರಾ? ನಿಮ್ದು 1 ಎಕರೆ ಇದೆ ಊರಲ್ಲಿ, ಅದು 1 ಎಕರೆದಲ್ಲಿ ನೀವು ಆದಾಯ ಮಾಡ್ಕೊಳ್ಳಿ. ನಮ್ಮ ಸರ್ಕಾರದಿಂದ ಸಂತೋಷ. ಯುವ ರೈತರಿಗಾಗಿ ನಮ್ಮ ರೈತ ಬಾಂಧವರಿಗಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಹೇಳ್ರಲ್ಲ. ನನ್ನ ಮೊಬೈಲ್ ಸಂಖ್ಯೆ 9740109031. ತುಂಬಾ ಸಂತೋಷ. ಕೃಷಿಯ ಕುರಿತು ತಮ್ಮನ್ನ ಸಂಪರ್ಕಿಸಿದಾಗ ಅವರಿಗೆ ಖಂಡಿತ ತಮ್ಮ ಸಲಹೆ ಸೂಚನೆಗಳನ್ನ ನೀಡ್ರಿ ಅಂತ ಹೇಳ್ತಾ, ಮಾರ್ಗದರ್ಶಕರಾಗಿಯೂ ಸಹ ಸಲಹೆ ಸೂಚನೆಗಳನ್ನ ನೀಡ್ತೀರಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸನಂತ. ಇಲ್ಲಿವರೆಗೂ ತಾವು ತಮ್ಮ ಕೃಷಿಯ ಬದುಕಿನ ಕುರಿತು, ಉಪ ಕಸಬುಗಳ ಕುರಿತು, ಈ ಟಗರು ಸಾಗಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಇನ್ನಿತರೆ ವಿಷಯಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ಟಿದ್ದಕ್ಕಾಗಿ ವೈಯಕ್ತಿಕವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ನಿರ್ವಹಣೆ ಕುರಿತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ನಾರಾಯಣಗೌಡ, ರಾಮನಗೌಡ, ಊದಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ಕೃಷಿರಂಗದಲ್ಲಿ ಇನ್ನು ಮುಂದೆ ಮುತ್ತೂರಿನ ಮಹಾಲಿಂಗಪ್ಪ, ನಿಂಗಪ್ಪ ಧನಗರ್ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಕೈಪಟ್ಟು.